ಈ ರಾಶಿ ಯಂತ್ರ ಅಂದ್ರೇನು, ಯಾತಕ್ಕಾಗಿ ರೈತರು ಇದನ್ನು ಬಳಸಬೇಕಾಗತ್ತೆ? ಸಾಮಾನ್ಯವಾಗಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತರು ವಿವಿಧ ಬಗೆಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಕಟಾವು ಮಾಡಿದ ಮೇಲೆ ನಾವು ಏನಂತಂದರೆ ಈ ನಂತರದ ಬೀಜಗಳನ್ನು ಬೇರ್ಪಡಿಸಬೇಕಾಗ್ತದೆ. ಸಾಮಾನ್ಯವಾಗಿ ಬೀಜ ಮತ್ತು ಹೊಟ್ಟು ಬೇರ್ಪಡಿಸುವ ಯಂತ್ರಕ್ಕೆ ನಾವು ರಾಶಿ ಯಂತ್ರ ಅಥವಾ ಒಕ್ಕಣೆ ಯಂತ್ರ ಅಂತ ಹೇಳ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ರಾಶಿ ಮಾಡುವ ಕೆಲಸಕ್ಕಾಗಿ ಒಕ್ಕಣೆ ಯಂತ್ರವನ್ನು ಬಳಸುತ್ತಿರುವರು. ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ಸಾಮಾನ್ಯವಾಗಿ ರೈತರು ಈ ರಾಶಿ ಯಂತ್ರ ಅಥವಾ ಒಕ್ಕಣೆ ಯಂತ್ರವನ್ನು ಬಳಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಾದ ಜೋಳ, ಭತ್ತ, ಹೆಸರು, ಮೆಕ್ಕೆಜೋಳ, ತೊಗರಿ, ಸೂರ್ಯಪಾನ ರಾಶಿಯನ್ನು ಒಕ್ಕಣೆ ಯಂತ್ರದ ಮೂಲಕ ಮಾಡ್ತಾ ಇರ್ತಾರೆ ಅಂತ ಕಂಡುಬಂದಿದೆ. ಈಗ ರಾಶಿ ಮಾಡುವ ಕೆಲಸಕ್ಕಾಗಿ ಒಕ್ಕಣೆ ಯಂತ್ರವನ್ನು ಯಾವ ರೀತಿ ಬಳಸಬೇಕು, ಅದರ ಕಾರ್ಯವೈಖರಿ ಬಗ್ಗೆ ವಿವರವಾಗಿ ರೈತರಿಗೆ ಮಾಹಿತಿಯನ್ನು ಮಾಡಬೇಕು. ಸಾಮಾನ್ಯವಾಗಿ ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ಮಾರುಕಟ್ಟೆಯಲ್ಲಿ ನಮಗೆ ಈ ರಾಶಿ ಯಂತ್ರಗಳು ಅಥವಾ ಒಕ್ಕಣೆ ಯಂತ್ರಗಳು ಸಿಗ್ತಾ ಇರ್ತವೆ. ಒಂದೇ ರಾಶಿ ಯಂತ್ರವನ್ನು ರೈತರು ಬಳಸಿದಾಗ ನಾವು ಬೇರೆ ಬೇರೆ ಬೆಳೆಗಳಿಗೆ ಅದನ್ನು ಬಳಸಬಹುದಾಗಿದೆ. ಸಾಮಾನ್ಯವಾಗಿ ಬಹುಬಳೆ ಒಕ್ಕಣೆ ಅಥವಾ ರಾಶಿ ಯಂತ್ರವನ್ನು ಈ ನಾವು ಟ್ರ್ಯಾಕ್ಟರ್ ಚಾಲಿತ ಅಥವಾ ಇಂಜಿನ್ ಚಾಲಿತವಾಗಿರ್ತಕ್ಕಂಥ ಒಂದು ರಾಶಿ ಯಂತ್ರವನ್ನು ಬಳಸಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ಖರೀದಿ ಮಾಡುವ ಸಂದರ್ಭದಲ್ಲಿ ಕೂಡ ನಾವು ಅದರಲ್ಲಿ ಇರ್ತಕ್ಕಂಥ ಒಂದು ISI ಅಥವಾ BIS ಗುರುತಿರ್ತಕ್ಕಂಥ ರಾಶಿ ಯಂತ್ರವನ್ನು ಖರೀದಿಸಬೇಕು. ರಾಶಿ ಯಂತ್ರದ ಕಾರ್ಯವೈಖರಿ ಬಗ್ಗೆ ನಾವು ವಿವರವಾಗಿ ರೈತರಿಗೆ ಮಾಹಿತಿ ನೀಡೋದೇನೆಂದರೆ, ಸಾಮಾನ್ಯವಾಗಿ ರಾಶಿ ಯಂತ್ರದಲ್ಲಿ ಪ್ರಮುಖವಾಗಿ ಅದರಲ್ಲಿ ತಿರುಗುವ ಒಂದು ಡ್ರಮ್ ಇರ್ತದೆ. ಅದೇ ರೀತಿ ಬೀಜದ ಜರಡಿ, ಬೆಳೆ ಹಾಕುವ ಭಾಗ, ಗಾಳಿ ಬರ್ತಕ್ಕಂಥ ಬ್ಲೋವರ್, ಬೀಜ ಹೊರಗೆ ಹೋಗ್ತಕ್ಕಂಥ ಒಂದು ಭಾಗ, ಎಲ್ಲ ಬೀಜ ಮತ್ತು ಹೊಟ್ಟನ್ನು ಬೇರ್ಪಡಿಸಿದ ನಂತರ ಈ ಹುಲ್ಲು ಅಥವಾ ಹೊಟ್ಟು ಹೊರಬರ್ತಕ್ಕಂಥ ಭಾಗಗಳನ್ನು ಕೂಡ ಇದರಲ್ಲಿ ಹೊಂದಿರ್ತದೆ. ಸಾಮಾನ್ಯವಾಗಿ ರೈತರು ಏನಂತಂದರೆ, ಕಟಾವು ಮಾಡಿದ ಬೆಳೆಯನ್ನು ಒಣಗಿಸಿ ರಾಶಿ ಯಂತ್ರಕ್ಕೆ ಹಾಕೋದು ಬಹಳಷ್ಟು ಸೂಕ್ತ. ಈ ರಾಶಿ ಯಂತ್ರದಲ್ಲಿ ನಾವು ಬೆಳೆಯನ್ನು ಹಾಕಿದಾಗ ಏನಾಗ್ತದೆ ಅಂದರೆ, ಆ್ಯಕ್ಚುಲಿ ಅಲ್ಲಿ ನಮಗೆ ಘರ್ಷಣೆಯಿಂದಾಗಿ ಬೀಜ ಮತ್ತು ಹೊಟ್ಟು ಈ ಯಂತ್ರದಲ್ಲಿ ಬೇರ್ಪಡ್ತಾವೆ. ಆ ರೀತಿ ಆಗೋದ್ರಿಂದ ಏನಾಗ್ತದೆ ಅಂತಂದರೆ, ಸಾಮಾನ್ಯವಾಗಿ ಈ ತಿರುಗುವ ಡ್ರಮ್ ಏನಿರುತ್ತೆ ಅದರಲ್ಲಿ ಈ ರಾಶಿ ಯಂತ್ರದಲ್ಲಿ, ಅದರಲ್ಲಿ ಏನಂತಂದರೆ ಅದು ಸುಮಾರಾಗಿ 300-400 RPM ಅಂತ ಹೇಳ್ತೀವಿ. ಆ ಒಂದು RPM ತಿರುಗುವ ಡ್ರಮ್ ತಿರುಗ್ತಾ ಇರ್ತದೆ. ಅಲ್ಲಿ ಕಾನ್ಕೇವ್ ಕ್ಲಿಯರೆನ್ಸ್ ಅಂದರೆ ನಾವು ಒಂದು ಅದರ ಒಂದು ಬೀಜವನ್ನು ಮತ್ತು ಈ ಹೊಟ್ಟನ್ನು ಬೇರ್ಪಡಿಸಬೇಕಾದ್ರೆ ಅಲ್ಲಿ ಕಾನ್ಕೇವ್ ಕ್ಲಿಯರೆನ್ಸ್ ಇರ್ತಕ್ಕಂಥ ಒಂದು ಗ್ಯಾಪನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಆವಾಗೇನಾಗ್ತದೆ, ಆ ರಾಶಿ ಯಂತ್ರದಲ್ಲಿ ಘರ್ಷಣೆ ಆಗ್ತದೆ. ನಾವು ತೆನೆ ಅಥವಾ ಬೆಳೆಯನ್ನು ಹಾಕಿದಾಗ ಘರ್ಷಣೆ ಆಗೋದ್ರಿಂದ ಅದೇ ರೀತಿ ರಾಶಿ ಯಂತ್ರದಲ್ಲಿ ಒಂದು ಬ್ಲೋವರ್ ಗಾಳಿ ಬರ್ತಕ್ಕಂಥ ಒಂದು ಯಂತ್ರದ ಒಂದು ಭಾಗವನ್ನು ಕೂಡಿಸಿದ್ದಾರೆ. ಅದರಲ್ಲಿ ಕೂಡ ಏನಾಗ್ತದೆ ಅಂತಂದರೆ 800-900 RPM ವೇಗದಲ್ಲಿ ಅದು ತಿರುಗ್ತಾ ಇರ್ತದೆ. ಸೊ ಆ ರೀತಿ ಆಗೋದ್ರಿಂದ ಏನಾಗ್ತದೆ, ಘರ್ಷಣೆಯ ನಂತರ ಬೀಜ ಮತ್ತು ಹೊಟ್ಟು ಎರಡು ಒಂದೇ ಸಲ ಕೆಳಗಡೆ ಒಂದು ಜರಡಿ ಭಾಗಕ್ಕೆ ಬೀಳ್ತದೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಈ ಬ್ಲೋವರ್ ಅಥವಾ ಗಾಳಿ ಬರ್ತಕ್ಕಂಥ ಒಂದು ಒತ್ತಡದಿಂದ ಈ ಹೊಟ್ಟು ಮತ್ತು ಅಥವಾ ಕಡ್ಡಿ ಕಸ ಏನಾಗ್ತದೆ ಹೊರಬರ್ತದೆ. ಸ್ವಚ್ಛವಾದ ಬೀಜಗಳನ್ನು ನಾವು ಬೀಜದ ಜರಡಿ ಮೇಲೆ ಬೀಳ್ತದೆ, ತದನಂತರ ನಾವು ಅವನ್ನು ಚೀಲಗಳಿಗೆ ತುಂಬಬಹುದು. ಈಗ ಒಂದೇ ಒಕ್ಕಣೆ ಯಂತ್ರವನ್ನು ವಿವಿಧ ಬೆಳೆಗಳಿಗೆ ಅಂದರೆ ರಾಶಿ ಮಾಡಲಿಕ್ಕೆ ಬಳಸ್ಬೋದು. ಹಾಗೆ ಒಕ್ಕಣೆ ಯಂತ್ರ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ? ಸಾಮಾನ್ಯವಾಗಿ ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ರಾಶಿ ಯಂತ್ರಗಳು ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತವೆ. ಆದರೆ ಬಹುಬಳೆ ಅಂದರೆ ಮಲ್ಟಿಪರ್ಪಸ್ ಅಂತ ನಾವೇನು ಹೇಳ್ತೀವಿ, ಬಹುಬಳೆ ಒಕ್ಕಣೆ ಯಂತ್ರವನ್ನು ನಾವು ಖರೀದಿಸಿದಾಗ ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ನಾವು ರಾಶಿ ಯಂತ್ರದಲ್ಲಿ ಪ್ರಮುಖವಾದ ಒಂದು ಹೊಂದಾಣಿಕೆಗಳನ್ನು ಮಾಡಬೇಕಾಗ್ತದೆ. ಈ ರಾಶಿ ಯಂತ್ರದಲ್ಲಿ ಕಾನ್ಕೇವ್ ಅಂತರ ಅಂತ ಏನಿರ್ತದೆ, ಅದೇ ರೀತಿ ತಿರುಗುವ ವೇಗ ಮತ್ತು ಬೀಜಗೆ ತಕ್ಕಂತೆ ನಾವು ಜರಡಿಯ ಮಾದರಿಗಳನ್ನು ನಾವು ಗಮನಿಸಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ರೈತರು ಏನಂತಂದರೆ ಜೋಳ ರಾಶಿ ಮಾಡಲಿಕ್ಕೆ, ಭತ್ತ ರಾಶಿ ಮಾಡಲಿಕ್ಕೆ ಬೇರೆ ಬೇರೆ ವಿವಿಧ ಮಷಿನ್ಗಳನ್ನು ಕೂಡ ಬಳಸ್ತಾ ಇದ್ದಾರೆ. ಕಟಾವು ಮಾಡಿದ ಬೆಳೆ ಏನೇ ಇರ್ತದೆ ಅದರಲ್ಲಿ ಈ ತೇವಾಂಶ ಇರ್ತದೆ. ಆ ತೇವಾಂಶ ಏನಂತಂದರೆ ಪ್ರಮುಖವಾಗಿ ಈ ಡ್ರಮ್ ತಿರುಗುವ ವೇಗ ಮತ್ತು ಜರಡಿಗಳನ್ನು ಆಗಾಗ ಬೆಳೆಗಳಿಗೆ ತಕ್ಕಂತೆ ನಾವು ಬಳಸಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ISC ಅಥವಾ ನಾವು BIS ಅಂತ ಒಂದು ಏನು ನಮ್ಮ ಭಾರತೀಯ ಇದರಲ್ಲಿ ನಾವು ಹೇಳ್ತಾ ಇರ್ತೀವಿ, ಅದರಲ್ಲಿ ಒಂದು ನಂಬರನ್ನು ಕೊಟ್ಟಿದ್ದಾರೆ ನಮಗೆ. ಆ ನಂಬರ್ ಅಂದರೆ ISI ಹೆಂಗೆ ನಾವು ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡಿದಾಗ ISI ಅಂತ ಏನು ಹೇಳ್ತಾ ಇರ್ತೀವಿ, ಅದೇ ರೀತಿ ನಮ್ಮ ಈ ರಾಶಿ ಯಂತ್ರಕ್ಕೆ 1169 ಒಂದು ರಾಶಿ ಯಂತ್ರದ ಯಾವ ರೀತಿ ಇರಬೇಕಂತ ಇರ್ತಕ್ಕಂಥ ಒಂದು ಕಾನೂನುಗಳನ್ನು ಮಾಡಿದ್ದಾರೆ. ಆ ರಾಶಿ ಯಂತ್ರದ ಪ್ರಕಾರ ಅಂದರೆ ನಾವು ರಾಶಿಯಂತ್ರವನ್ನು ಪ್ರಮುಖವಾಗಿ ಬಳಸಿದಾಗ ಅದರ ಸಾಮರ್ಥ್ಯ ಅಂದರೆ ಬೀಜ ಮತ್ತು ಏನು ಹೊಟ್ಟು ಇರ್ತದೆ ಕಂಪ್ಲೀಟ್ ಆಗಿ ನಮಗೆ ರಾಶಿಯ ಒಕ್ಕಣೆ ಸಾಮರ್ಥ್ಯ 99% ನಮಗೆ ಸ್ವಚ್ಛವಾದ ಬೀಜಗಳು ನಮಗೆ ಸಿಗಬೇಕು. ಅದೇ ರೀತಿ ಆ ಸ್ವಚ್ಛತೆ ಅಂದರೆ ಮತ್ತೆ ಕಸ ಕಡ್ಡಿ ಅದರಲ್ಲಿ ನಮಗೆ ಇರಬಾರ್ದು. ಆ ಒಂದು ಸಂದರ್ಭದಲ್ಲಿ ಕೂಡ 98%ನಷ್ಟು ಸ್ವಚ್ಛತೆ ನಾವು ಬೀಜದಲ್ಲಿ ಕಂಡ್ಕೋಬೇಕು. ಅದೇ ರೀತಿ ಈ ರಾಶಿಯಂತ್ರದಲ್ಲಿ ನಾವು ತೆನೆ ಅಥವಾ ಬೆಳೆಯನ್ನು ಹಾಕಿದಾಗ 2% ಬೀಜ ಕೂಡ ಒಡಿಬಾರದು. ಬೀಜ ಒಡೆದ್ರೆ ಏನಾಗ್ತದೆ, ನಮಗೆ ಮಾರುಕಟ್ಟೆಯಲ್ಲಿ ಅದರಲ್ಲಿ ಅದರ ಒಂದು ಬೆಲೆ ಕಡಿಮೆ ಆಗುತ್ತೆ. ಅದೇ ರೀತಿ 3% ಬೀಜ ಹೊಟ್ಟಿನ ಜೊತೆ ಅಂದರೆ ನಾವೇನು ಕಡ್ಡಿ ಅಥವಾ ಕಸ ಏನು ಬರುತ್ತೆ ನಮ್ಮ ರಾಶಿಯಂತ್ರದ ಮೂಲಕ ಹೊರಬರಲಿಕ್ಕೆ, ಅದರಲ್ಲಿ ಕೂಡ ನಾವು 3% ಅಂದರೆ ನಮ್ಮ ರಾಶಿಯಾಗಿರ್ತಕ್ಕಂತ ಒಂದು 3% ಬೀಜ ಕೂಡ ಆ ಕಸ ಅಥವಾ ಕಡ್ಡಿ ಜೋಡಿ ಮೂಲಕ ಹೊರಬರಬಾರದು. ಅಂದ್ರೆ ಒಟ್ಟಿನಲ್ಲಿ ಹೇಳ್ಬೋದಾದ್ರೆ ಈ ರಾಶಿಯಂತ್ರ ನಾವು ಏನು ಸರಿಯಾದ ಕೆಲಸಗಳನ್ನು ಮಾಡಬೇಕಾದ್ರೆ ಪ್ರಮುಖವಾದ ಒಂದು ಹೊಂದಾಣಿಕೆಗಳನ್ನು ಇಲ್ಲಿ ಮಾಡಬೇಕಾಗುತ್ತೆ. ಅಂದ್ರೆ ISI ಕೋಡ್ 1161 ಈ ಒಂದು ಕೋಡಿನ ಮುಖ್ಯ ಅಂಶ ಅಂತಂದ್ರೆ ಇವೆಲ್ಲ ಒಂದು ಲಕ್ಷಣಗಳು ರಾಶಿಯಂತ್ರದಲ್ಲಿ ಇರಬೇಕು. ಅದರ ಪ್ರಕಾರ ಇನ್ನ ಕೃಷಿ ಯಾಂತ್ರೀಕರಣದಲ್ಲಿ ರಾಶಿಯಂತ್ರದ ಪ್ರಾಮುಖ್ಯತೆ ಏನಂತೀರಿ? ಎಲ್ಲ ಬಗೆಯ ರೈತರು ರಾಶಿಯಂತ್ರವನ್ನ ಖರೀದಿಸಬಹುದಾ? ಹೇಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತ ಬಾಂಧವರಿಗೆ ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಈ ಕೃಷಿ ಯಾಂತ್ರೀಕರಣ ಅಂದರೆ ನಮ್ಮ ಕೃಷಿ ಕೆಲಸದ ಚಟುವಟಿಕೆಗಳಿಗೆ ಸಾಕಷ್ಟು ರೀತಿಯ ಕೃಷಿ ಯಂತ್ರೋಪಕರಣಗಳು ಮಾರುಕಟ್ಟೆಯಲ್ಲಿ ದೊರಕ್ತಾ ಇರ್ತವೆ. ಆ ಕೃಷಿ ಯಂತ್ರೋಪಕರಣ ಒಂದು ಭಾಗದಲ್ಲಿ ಈ ರಾಶಿ ಯಂತ್ರ ಅಥವಾ ಒಕ್ಕಣೆ ಯಂತ್ರ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ರೈತ ಬಾಂಧವರಿಗೆ ಎಲ್ಲ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಕೂಲಿ ಆಳುಗಳ ಸಮಸ್ಯೆ ಬಹಳಷ್ಟು ಕಂಡುಬಂದಿದೆ. ರೈತರು ಕೂಡ ಸಾಕಷ್ಟು ಕೃಷಿ ಯಂತ್ರೋಪಕರಣವನ್ನು ಬಳಸ್ತಿದ್ರೂ ಕೂಡ ಒಕ್ಕಣೆ ಕೆಲಸಕ್ಕಾಗಿ ರೈತರು ಸಾಮಾನ್ಯವಾಗಿ ರಾಶಿಯಂತ್ರಗಳನ್ನು ಬಳಸ್ತಾ ಇರೋದು ಕಂಡುಬಂದಿದೆ. ಈ ಕೃಷಿ ಯಾಂತ್ರೀಕರಣದಲ್ಲಿ ರಾಶಿಯಂತ್ರವು ಸುಮಾರು 70-80% ಯಶಸ್ಸು ಕಂಡಿದೆ. ಅಂದರೆ ನಾವು ಇದನ್ನು ಹೇಳಲಿಕ್ಕೆ ಏನು ಇಷ್ಟಪಡ್ತೀವಿ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಬೆಳೆಯನ್ನು ಬೆಳೆದರೂ ಕೂಡ ಆ ಒಂದು ರಾಶಿ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಒಕ್ಕಣೆ ಯಂತ್ರವನ್ನು ಬಳಸೋದು ಬಹಳಷ್ಟು ಅನುಕೂಲವಾಗಿದೆ ಹಾಗೂ ಅವಶ್ಯಕವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಸಣ್ಣ ರೈತರು ಇರ್ಬೋದು ಅಥವಾ ದೊಡ್ಡ ರೈತರು ಇರ್ಬೋದು, ಯಾವುದೇ ಒಂದು ಭೂ ಹಿಡುವಳಿ ರೈತರಿಗೆ ಅನುಗುಣವಾಗಿ ಈ ನಾವು ರಾಶಿ ಯಂತ್ರಗಳನ್ನು ಬಳಸಬಹುದಾಗಿದೆ. ಉದಾಹರಣೆಗಾಗಿ ಈ ನಮ್ಮ ಬೆಳೆಗಳಲ್ಲಿ ಬೆಳೆತಕ್ಕಂಥ ಒಂದು ಭೂಮಿಯ ಗಾತ್ರ ಅಂದ್ರೆ ರೈತರು ಏನು ತಮ್ಮದು ಹೊಲ ಇರ್ತದೆ 10 ಹೆಕ್ಟೇರ್ ಇರತಕ್ಕಂಥ ಒಂದು ಏರಿಯಾದಲ್ಲಿ ರೈತರು ಏನಾದರೂ ಬೆಳೆ ಏನಾದರೂ ಬೆಳೆದ್ರೆ ಆ ರಾಶಿಯಂತ್ರದ ಒಂದು ಗಾತ್ರ ಅಥವಾ ನಾವು ಏನಾದ್ರು ಪವರ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ, 3.7 kW ಸಾಮರ್ಥ್ಯ ಇರತಕ್ಕಂಥ ಒಂದು ರಾಶಿಯಂತ್ರವನ್ನು ನಾವು ಖರೀದಿ ಮಾಡಬೇಕಾಗ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ರಾಶಿಯಂತ್ರ ತನ್ನಷ್ಟಕ್ಕೆ ತಾನೇ ಅದು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಆ ರಾಶಿಯಂತ್ರ ಕೆಲಸ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ವಿದ್ಯುತ್ ಮೋಟಾರ್ ಅಥವಾ ಡೀಸೆಲ್ ಇಂಜಿನ್ನ ಅದರಲ್ಲಿ ನಾವು ಶಕ್ತಿ ಮೂಲವಾಗಿ ಬಳಸಬೇಕಾಗ್ತದೆ. ಸಾಮಾನ್ಯವಾಗಿ ನಾನು ಹೇಳಿದಂಗೆ 3.7 ರಾಶಿ ಯಂತ್ರದ ಒಂದು ಗಾತ್ರ ಏನಾದರೂ ಇತ್ತಂದೆ ಆ ಒಂದು ಶಕ್ತಿ ಮೂಲ ಅಥವಾ ಇಂಧನ ಮೂಲವನ್ನಾಗಿ ನಾವು 3.7 ಇರತಕ್ಕಂಥ ಒಂದು ವಿದ್ಯುತ್ ಮೋಟಾರನ್ನು ಬಳಸಬಹುದು ಅಥವಾ 5.5 ಡೀಸೆಲ್ ಇಂಜಿನ್ ಇರತಕ್ಕಂಥ ಒಂದು ಯಂತ್ರವನ್ನು ಕೂಡಿಸಿ ಆ ರಾಶಿ ಯಂತ್ರವನ್ನು ನಡೆಸಬಹುದಾಗಿದೆ. ಇದು 3.7 5.5 ಅಂದ್ರೆ ಏನದು ಶಕ್ತಿ ಅಂದ್ರೆ ಕಿಲೋವ್ಯಾಟ್ ಅಂತೀರ ಅಥವಾ ಏನದು ಸಾಮರ್ಥ್ಯ? ರಾಶಿಯಂತ್ರದ ಸಾಮರ್ಥ್ಯವನ್ನು ನಾವು ಕಿಲೋವ್ಯಾಟ್ನಲ್ಲಿ ಹೇಳ್ತಾ ಇದ್ದೀವಿ. ಕಿಲೋವ್ಯಾಟ್ ಯಾಕಂತಂದ್ರೆ ರಾಶಿಯಂತ್ರ ಸಾಮಾನ್ಯವಾಗಿ ಎಷ್ಟು ಪವರ್ ಶಕ್ತಿಯನ್ನು ಕನ್ಸಂಪ್ಷನ್ ಮಾಡ್ತದೆ ತಗೊಳ್ತದೆ. ಈಗ ಸಾಮಾನ್ಯವಾಗಿ ಲೈಟು ಬಲ್ಬು ಫ್ಯಾನ್ಗಳನ್ನು ನಾವು ಉರಿಸಿದಾಗ ಅದರಲ್ಲಿ ನಮಗೆ 40 W 50 W 100 W ಇರತಕ್ಕಂಥ ಒಂದು ಸಾಮರ್ಥ್ಯ ಇರ್ತದೆ. ಅದೇ ರೀತಿ ಈ ರಾಶಿಯಂತ್ರವನ್ನು ನಾವು ಕೆಲಸ ಮಾಡಿಸ್ಬೇಕಾದ್ರೆ ಅದು ಎಷ್ಟು ಸಾಮರ್ಥ್ಯ ಇರತಕ್ಕಂಥ ಒಂದು ಗಾತ್ರವನ್ನು ನಾವು ಅರಿತುಕೋಬೇಕಾಗ್ತದೆ. ಆ ಒಂದು ಕಿಲೋವ್ಯಾಟ್ ಇರತಕ್ಕಂಥ ಸಾಮರ್ಥ್ಯದ ಅನುಗುಣವಾಗಿ ನಾವು ಒಂದು ರಾಶಿಯಂತ್ರವನ್ನು ಬಳಸಬೇಕಾಗ್ತದೆ. ಅಂದ್ರೆ ಅಲ್ಲಿ ಬಳಸ್ತಕ್ಕಂಥ ಮೋಟಾರ್ನ ಸಾಮರ್ಥ್ಯ. ಇನ್ನ 10 ಹೆಕ್ಟೇರ್ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಈಗ ಕೆಲವೊಬ್ಬರು ರೈತರು ಏನ್ ಮಾಡ್ತಾರೆ, ಒಂದು ರಾಶಿ ಯಂತ್ರವನ್ನು ತಗೊಂಡು ಅದನ್ನು ಬಾಡಿಗೆ ನಡೆಸ್ತಾ ಇರ್ತಾರೆ, 100 ಎಕರೆ 150 ಎಕರೆ ತನಕ ಬಾಡಿಗೆ ಹೊಡಿತಿರ್ತಾರೆ. ಅಂತವ್ರಿಗೆ ಯಾವ ಒಂದು ಮಷಿನ್ ಎಷ್ಟು ಸಾಮರ್ಥ್ಯ ತಗೊಳ್ಳೋದು ಒಳ್ಳೇದಂತ ಇರ್ತಾವೆ ಹೇಗೆ? ಈಗ ನಮ್ಮ ಹೊಲದ ಗಾತ್ರ ಹಿಡುವಳಿ ರೈತರೇನಿದ್ದಾರೆ 10 ಹೆಕ್ಟೇರ್ ಭೂ ಪ್ರದೇಶಕ್ಕಿಂತ ಬೆಳೆ ಏನಾದರೂ ಹೆಚ್ಚಾಗಿ ಬೆಳೀತಿದ್ರೆ ಸಾಮಾನ್ಯವಾಗಿ 20 ಹೆಕ್ಟೇರು ಅಥವಾ ನಮಗೆ 30 ಹೆಕ್ಟೇರ್ ಇರತಕ್ಕಂಥ ಒಂದು ಪ್ರಮಾಣದ ಭೂಮಿಯ ಗಾತ್ರ ಹೆಚ್ಚಾದಂತೆ ನಾವು ರಾಶಿ ಯಂತ್ರದ ಗಾತ್ರವನ್ನು ಕೂಡ ನಾವು ಹೆಚ್ಚಾಗಿ ಬಳಸಬೇಕಾಗ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಸುಮಾರಾಗಿ 20 ಹೆಕ್ಟೇರ್ ಭೂ ಪ್ರದೇಶದಲ್ಲಿ ನಾವು ಏನಾದರೂ ಬೆಳೆ ಬೆಳೆದಿದ್ರೆ ಜೋಳ ಇರ್ಬೋದು ಅಥವಾ ಭತ್ತ ಇರ್ಬೋದು, ಯಾವುದೇ ಒಂದು ಒಂದು ಭೂಪ್ರದೇಶದಲ್ಲಿ ನಾವು ಬೆಳೆದಿದ್ರೆ ಆ ಒಂದು ಸಂದರ್ಭದಲ್ಲಿ 7.5 ಕಿಲೋವ್ಯಾಟ್ ಸಾಮರ್ಥ್ಯ ಇರತಕ್ಕಂಥ ಒಂದು ರಾಶಿಯಂತ್ರವನ್ನು ನಾವು ಬಳಸಬೇಕಾಗ್ತದೆ. ಈ ಥರದ ಕಿಲೋವ್ಯಾಟ್ ಸಾಮರ್ಥ್ಯ ಇರತಕ್ಕಂಥ ರಾಶಿಯಂತ್ರಗಳು ನಮಗೆ ಮಾರುಕಟ್ಟೆಯಲ್ಲಿ ಸುಲಭವಾಗಿ ದೊರಕ್ತವೆ. ಅಂಥ ಒಂದು ಸಂದರ್ಭದಲ್ಲಿ ರಾಶಿಯಂತ್ರವನ್ನು ಖರೀದಿ ಮಾಡಿದಾಗ ಅವಾಗ ನಾವು ಅದಕ್ಕೆ ನಾವು ವಿದ್ಯುತ್ ಮೋಟಾರನ್ನಾದರೂ ಕೂಡಿಸ್ಬೋದು ಅಥವಾ ಡೀಸೆಲ್ ಇಂಜಿನ್ ಅನ್ನು ಸಾಮಾನ್ಯವಾಗಿ ಕೂಡಿಸ್ಬೋದು. ಈ ಒಂದು 20 ಹೆಕ್ಟೇರ್ ಪ್ರದೇಶದಲ್ಲಿ ಏನು ರೈತರು ಬೆಳೆ ಬೆಳೀತಾರೆ ಆ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕರೆಂಟ್ ಅಥವಾ ವಿದ್ಯುತ್ ನಮಗೆ ಸುಲಭವಾಗಿ ಸಿಗ್ತಾ ಇದ್ರೆ ಅಂಥ ಒಂದು ಸಂದರ್ಭದಲ್ಲಿ ರಾಶಿಯಂತ್ರವನ್ನು ನಡೆಸಬೇಕಾದ್ರೆ 7.5 ಕಿಲೋವ್ಯಾಟ್ ಇರತಕ್ಕಂಥ ವಿದ್ಯುತ್ ಮೋಟಾರ್ನ ನಾವು ಅಳವಡಿಸಬಹುದು, ಅಥವಾ ವಿದ್ಯುತ್ ಅಭಾವ ಕೊರತೆ ಕಂಡು ಬಂದರೆ 15-18 ಕಿಲೋವ್ಯಾಟ್ ಇರತಕ್ಕಂಥ ಒಂದು ಡೀಸೆಲ್ ಇಂಜಿನ್ ಅನ್ನು ನಾವು ರಾಶಿಯಂತ್ರದಲ್ಲಿ ಕೂಡಿಸಿ ಆ ರಾಶಿಯಂತ್ರವನ್ನು ಮುಂದೆ ನಾವು ನಡೆಸಿಕೊಂಡು ಹೋಗಬೇಕಾಗ್ತದೆ. ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಡೀಸೆಲ್ ಇಂಜಿನ್ ಅಥವಾ ವಿದ್ಯುತ್ ಮೋಟಾರು ನಮಗೆ ಸಿಗದೇ ಇದ್ದ ಒಂದು ಸಂದರ್ಭದಲ್ಲಿ ಅದೇ ರೀತಿ ತದನಂತರ ಇನ್ನೂ ಭೂಪ್ರದೇಶದ ಅಂದರೆ 30-40 ಹೆಕ್ಟೇರ್ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಕೂಡ ನಾವು ಏನಾದರೂ ಬೆಳೆಗಳ ಬೆಳೆದಿದ್ರೆ, ಯಾಕಂದರೆ ಸಾಕಷ್ಟು ಬೆಳೆ ಇದ್ದಾಗ ದೊಡ್ಡ ಪ್ರಮಾಣದ ಟ್ರ್ಯಾಕ್ಟರ್ ಚಾಲಿತ ನಾವು ರಾಶಿಯಂತ್ರಗಳನ್ನು ಕೂಡ ಬಳಸ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ 30 ಹೆಕ್ಟೇರ್ ಇರತಕ್ಕಂಥ ಒಂದು ಭೂಪ್ರದೇಶದ ಒಂದು ಬೆಳೆ ಏನಾದರೂ ಇತ್ತಂದ್ರೆ ಅಲ್ಲಿ ನಾವು 11.2 ಕಿಲೋವ್ಯಾಟ್ ಇರತಕ್ಕಂಥ ಒಂದು ಸಾಮರ್ಥ್ಯದ ರಾಶಿಯಂತ್ರವನ್ನು ಖರೀದಿ ಮಾಡಬೇಕಾಗುತ್ತದೆ. ಅಂತಹ ಒಂದು ಸಂದರ್ಭದಲ್ಲಿ 15-22.5 ಕಿಲೋವ್ಯಾಟ್ ಟ್ರ್ಯಾಕ್ಟರ್ ಸಾಮರ್ಥ್ಯ ಇರತಕ್ಕಂಥ ಟ್ರ್ಯಾಕ್ಟರ್ನ ನಾವು ಬಳಸಬಹುದು. ಸೊ ಇದು ಒಂದು ವೈಜ್ಞಾನಿಕವಾಗಿ ಈ ರೀತಿ ಕಂಡುಬಂದಿದೆ. ರೈತರು ತಮ್ಮ ಅನುಗುಣವಾಗಿ ಅಂದ್ರೆ ತಮ್ಮ ಬೆಳೆ ಬೆಳೆದಿರತಕ್ಕಂಥ ಒಂದು ಭೂಪ್ರದೇಶ ಏನಿದೆ ಅದಕ್ಕೆ ಅನುಗುಣವಾಗಿ ನಾವು ರಾಶಿಯಂತ್ರಗಳನ್ನು ಬಳಸಬಹುದು ಅಂತ ಕಂಡುಬಂದಿದೆ. ಅಂದ್ರೆ ಈಗ ರೈತರು ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ 40 HP ಟ್ರ್ಯಾಕ್ಟರ್ಗಳು ಇರ್ತವೆ, ಆ ಒಂದು 40 HP ಹಾರ್ಸ್ ಪವರ್ ಟ್ರ್ಯಾಕ್ಟರ್ಗಳನ್ನ ಈ ರಾಶಿಯಂತ್ರಗಳಿಗೆ ನೀವು ಹೇಳಿದ್ರಲ್ಲ ಈಗ 30-40 ಹೆಕ್ಟರ್ ಪ್ರದೇಶ ಇತ್ತಪ್ಪ ಅದರಲ್ಲಿ ಬಳಸಬಹುದು ಅಂತಾರೆ, ಹೇಗೆ ಆ ಒಂದು ಸಾಮರ್ಥ್ಯದ ಎಂಜಿನ್ಗೆ? ಈಗ ಟ್ರ್ಯಾಕ್ಟರ್ ನಾವು ಏನಂದ್ರೆ ವಿವಿಧ ಕೆಲಸಗಳಿಗೆ ನಾವು ಬಳಸ್ತಾ ಇರ್ತೀವಿ. ಹೌದು, ಆ ಒಂದು ಅಂದ್ರೆ ನಮ್ಮ ಕುಂಟೆ ಕೂರಿಗೆ ಬೇಕಾದಂತಹ ಕೆಲಸಗಳಿಗೆ ಕೂಡ ನಾವು ಅದನ್ನ ಬಳಸ್ತಾ ಇದ್ದೀವಿ. ಅದೇ ರೀತಿ ರಾಶಿಯಂತ್ರವನ್ನು ನಡೆಸಲಿಕ್ಕೆ ಟ್ರ್ಯಾಕ್ಟರ್ನ ಕೂಡ ನಾವು ಬಳಸಬಹುದು. ಸೊ ಸಾಮಾನ್ಯವಾಗಿ ಏನಂತಂದ್ರೆ ಈ 40 ಹೆಕ್ಟೇರ್ ಪ್ರದೇಶದಲ್ಲಿ ಅಂದ್ರೆ ಗಾತ್ರ ಹೆಚ್ಚಾದಂತೆ ನಾವು ಟ್ರ್ಯಾಕ್ಟರ್ನ ಕೂಡ ಅದರ ಒಂದು HP ಅಂತ ಹಾರ್ಸ್ ಪವರ್ ಅಂತ ಏನು ಹೇಳ್ತಾ ಇರ್ತೀವಿ ಅದರಲ್ಲಿ 15.0 ಕಿಲೋವ್ಯಾಟ್ ಇರತಕ್ಕಂಥ ಒಂದು ರಾಶಿಯಂತ್ರಕ್ಕೆ ಸುಮಾರಾಗಿ ನಾವು 22.5 ಅಥವಾ 26.0 kW ಇರತಕ್ಕಂಥ ಒಂದು ಟ್ರ್ಯಾಕ್ಟರ್ ಸಾಮರ್ಥ್ಯವನ್ನು ಸಾಮರ್ಥ್ಯ ಇರತಕ್ಕಂಥ ಒಂದು ರಾಶಿಯಂತ್ರಕ್ಕೆ ನಾವು ಜೋಡಿಸಬಹುದು. ಸಾಮಾನ್ಯವಾಗಿ ಈ ಟ್ರ್ಯಾಕ್ಟರ್ನ ಏನಂದ್ರೆ ನಾವು ರಾಶಿಯಂತ್ರಕ್ಕೆ PTO ಶಾಫ್ಟ್ ಅಂತ ಹೇಳ್ತೀವಿ, ಆ PTO ಶಾಫ್ಟ್ ಮುಖಾಂತರ ಅದರಲ್ಲಿ ನಾವು ಜೋಡಣೆ ಮಾಡಬಹುದು. ಒಂದು ಅನುಕೂಲ ಏನು ನಮಗೆ ಟ್ರ್ಯಾಕ್ಟರ್ ಮುಖಾಂತರ ಅಂದ್ರೆ ಟ್ರ್ಯಾಕ್ಟರ್ದ ಒಂದು ಡೀಸೆಲ್ ಇಂಜಿನ್ ಇರೋದ್ರಿಂದ ಅಲ್ಲಿ ನಾವು ಏನು ಕಂಡು ಬರ್ತೀವಿ ಅಂತಂದ್ರೆ ಸುಲಭವಾಗಿ ಆ ರಾಶಿಯಂತ್ರವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಗೊಂಡು ಹೋಗಬಹುದು. ಟ್ರ್ಯಾಕ್ಟರ್ನ ನಾವು ಯಾಕಂದ್ರೆ ಚಾಲನೆ ಇರೋದ್ರಿಂದ ನಮಗೆ ಯಾವ ರೀತಿ ಅನುಕೂಲ ಇರ್ತದೆ ಅದ ಒಂದು ಸಂದರ್ಭದಲ್ಲಿ ತಕ್ಕಂತೆ ನಾವು ರಾಶಿಯಂತ್ರವನ್ನು ಬಳಸಬಹುದು ಅಂತ ಕಂಡು ಬಂದಿದೆ. ಈಗ ರೈತರು ಸಾಮಾನ್ಯವಾಗಿ ನೀವು ಹೇಳಿದ್ರಿ ಡೀಸೆಲ್ ಅನ್ನು ಬಳಸಬಹುದು ಅಥವಾ ವಿದ್ಯುತ್ ಅನ್ನು ಉಪಯೋಗ ಮಾಡ್ಕೋದು ಅಂದ್ರೆ ಯಾವುದು ಆರ್ಥಿಕ ದೃಷ್ಟಿಯಿಂದ ಯಾವುದು ರೈತರಿಗೆ ಲಾಭ ಆಗತ್ತಂತ್ರಿ? ಡೀಸೆಲ್ ಬಳಸೋದು ಒಳ್ಳೇದಂತೀರ ಅಥವಾ ತಾವು ಈ ವಿದ್ಯುತ್ ಶಕ್ತಿ ಬಳಸೋದು ಒಳ್ಳೇದಂತೀರಿ ಹೇಗೆ? ಈ ನಮ್ಮ ಕೃಷಿ ಚಟುವಟಿಕೆಗಳಿಗೆ ನಾವು ಸಾಮಾನ್ಯವಾಗಿ ಈ ವಿದ್ಯುತ್ ಅವಲಂಬನೆ ಅಥವಾ ಡೀಸೆಲ್ ಇಂಜಿನ್ ಇರತಕ್ಕಂಥ ಒಂದು ಸಾಧನಗಳ ಅವಲಂಬನೆ ಹೆಚ್ಚಾಗಿ ಕಂಡು ಬರ್ತದೆ. ಈ ಒಂದು ಡೀಸೆಲ್ ಇಂಜಿನ್ ಅನ್ನು ಬಳಸಬೇಕು ಅಥವಾ ನಾವು ವಿದ್ಯುತ್ ಅನ್ನು ಬಳಸಬೇಕಂತ ಒಂದು ತುಲನೆ ಮಾಡಿ ನೋಡಿದಾಗ ನಮಗೆ ಎಲ್ಲಿ ವಿದ್ಯುತ್ ಸುಲಭವಾಗಿ ಸಿಗತಕ್ಕಂಥ ಒಂದು ಸಾಮರ್ಥ್ಯ ಇರ್ತದೆ, ಎಲ್ಲಿ ನಮಗೆ ಅದು ವಿದ್ಯುತ್ ಅಭಾವ ಇರೋದಿಲ್ವೋ ಅಲ್ಲಿ ನಮಗೆ ವಿದ್ಯುತ್ ಆಧಾರಿತ ಮೋಟಾರ್ಗಳನ್ನು ನಾವು ಈ ಒಂದು ರಾಶಿಯಂತ್ರಕ್ಕೆ ಬಳಸಿದ್ರೆ ಖರ್ಚು ಬಹಳಷ್ಟು ಕಡಿಮೆ ಇರತಕ್ಕಂತ ಕಂಡುಬಂದಿದೆ. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ನಮಗೆ ಈ ವಿದ್ಯುತ್ತಿನ ಅಭಾವ ಕಂಡು ಬರ್ತದೆ. ಸಾಮಾನ್ಯವಾಗಿ ಹಳ್ಳಿ ಪ್ರದೇಶಗಳಲ್ಲಿ 3-4 ತಾಸುವರೆಗೆ ಮಾತ್ರ ನಮಗೆ ಕರೆಂಟ್ ಇರತಕ್ಕಂಥ ಒಂದು ಸಾಧ್ಯತೆ ಕಂಡು ಬಂದಿದೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಟ್ರ್ಯಾಕ್ಟರ್ಗೆ ನಾವು ಏನು ಡೀಸೆಲ್ ಬಳಸ್ತಾ ಇದ್ದೀವಿ ಅದೇ ಒಂದು ಡೀಸೆಲ್ ಇಂಜಿನ್ ಆಧಾರಿತ ಒಂದು ಇಂಜಿನ್ಗಳನ್ನು ಕೂಡ ನಾವು ರಾಶಿಯಂತ್ರಕ್ಕೆ ಬಳಸಬಹುದು. ಇವೆರಡರ ಮಧ್ಯೆ ಅಂದ್ರೆ ನಾವು ಈ ಕಾಸ್ಟ್ ಅಥವಾ ಖರ್ಚಿನ ವೆಚ್ಚದ ಬಗ್ಗೆ ಒಂದು ಕಂಪೇರ್ ಮಾಡಿ ನೋಡಿದಾಗ ನಮಗೆ ವಿದ್ಯುತ್ ಆಧಾರಿತ ಮೋಟಾರ್ ಬಳಸಿದ್ರೆ ಸಾಕಷ್ಟು ಕಡಿಮೆ ಖರ್ಚಿನಲ್ಲಿ ರಾಶಿಯಂತ್ರವನ್ನು ನಡೆಸಬಹುದು ಅಂತ ಕಂಡು ಬಂದಿದೆ. ಈಗ ನಿಮ್ಮ ವಿಚಾರದಲ್ಲಿ ರಾಶಿಯಂತ್ರವನ್ನ ಬಳಸೋದ್ರಿಂದ ರೈತರಿಗೆ ಯಾವ ರೀತಿ ಲಾಭ ಆಗ್ತಾವ ಅಂತೀರಿ, ಖರ್ಚು ಕಡಿಮೆ ಆಗತ್ತಂತೀರ ಹೇಗೆ ಒಟ್ಟಾರೆ ಈ ರಾಶಿ ಮಾಡತಕ್ಕಂಥ ಖರ್ಚು? ಹಾ, ಬಹಳ ಒಳ್ಳೆಯ ಪ್ರಶ್ನೆ. ಈಗೇನಂತಂದ್ರೆ ನಮಗೆ ರೈತರಿಗೆ ಲಾಭಗಳು ಆಗೋದ್ರಿಂದನೇ ನಮಗೆ ಈ ರಾಶಿಯಂತ್ರ ಬಳಸೋದು ಬಹಳ ಸೂಕ್ತ ಅಂತ ಕಂಡು ಬಂದಿದೆ. ಮೊದಲನೇ ಒಂದು ಸುಮಾರಾಗಿ 10-15 ವರ್ಷಗಳ ಮುಂಚಿತವಾಗಿ ನಾವು ರಾಶಿಯಂತ್ರ ಬಳಸದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಟ್ರ್ಯಾಕ್ಟರ್ ಅಡಿಯಲ್ಲಿ ಅಥವಾ ರೋಡ್ಗಳಲ್ಲಿ ಹಾಕಿ ಈ ತೆನೆ ಬೆಳೆಯನ್ನು ನಾವು ಗಾಲಿಗಳ ಮುಖಾಂತರ ಓಡಾಡಿಸಿ ನಂತರ ನಾವು ರಾಶಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನೋಡ್ತಾ ಇದ್ವಿ. ಆದರೆ ಆ ರೀತಿ ಮಾಡೋದ್ರಿಂದ ರಾಶಿಯಂತ್ರದ ಬಳಕೆ ಏನಂತಂದರೆ ನಮಗೆ ಈ ಸ್ವಚ್ಛತೆಯಲ್ಲಿ ಒಂದು ಕೊರತೆ ಕಂಡು ಬರ್ತದೆ. ಹೀಗಾಗಿ ರಾಶಿಯಂತ್ರದ ಅವಲಂಬನೆ ನಮಗೆ ಬಹಳಷ್ಟು ಹೆಚ್ಚಾಗಿರೋದ್ರಿಂದ ನಮಗೆ ಖರ್ಚಿನಲ್ಲಿ ನಮಗೆ ಉಳಿತಾಯ ನಮಗೆ ರಾಶಿಯಂತ್ರ ಬಳಸೋದ್ರಿಂದ ಕಂಡು ಬಂದಿದೆ. ಯಾಕಂತಂದ್ರೆ ಹೆಚ್ಚಿನ ಕೂಲಿ ಆಳುಗಳ ಅವಶ್ಯಕತೆ ಇದರಲ್ಲಿ ನಮಗೆ ಕಂಡು ಬರೋದಿಲ್ಲ. ಯಾಕೆಂದ್ರೆ ಕೃಷಿ ಯಂತ್ರೋಪಕರಣದಲ್ಲಿ ನಾವು ಏನಂತಂದ್ರೆ ಈ ಒಂದು ಯಾಂತ್ರೀಕರಣ ಅಂತ ಏನು ಹೇಳ್ತಾ ಇದ್ದೀವಿ, ಯಾಂತ್ರೀಕರಣದಲ್ಲಿ ಈ ಇತ್ತೀಚೆಗೆ ನಿಮಗೆ ಕೂಲಿ ಆಳುಗಳ ಸಮಸ್ಯೆ ಬಹಳಷ್ಟು ಕಂಡು ಬಂದಿದೆ. ಹಾಗಾಗಿ ಈ ರಾಶಿಯಂತ್ರವನ್ನು ಬಳಸೋದ್ರಿಂದ ನಮಗೆ ಕೂಲಿ ಆಳುಗಳು ಹೆಚ್ಚಿನ ಕೂಲಿ ಆಳುಗಳ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಕಡಿಮೆ ಖರ್ಚಿನಲ್ಲಿ ಒಕ್ಕಣೆಯ ಕೆಲಸವನ್ನು ಸುಲಭವಾಗಿ ಮಾಡಬಹುದಂತ ಕಂಡು ಬಂದಿದೆ. ನಾವು ಸುಲಭವಾಗಿ ಈಗ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೆದರೂ ಕೂಡ ರಾಶಿಯಂತ್ರಗಳ ನಮಗೆ ಉಪಯೋಗ ಅತಿ ಅವಶ್ಯಕತೆ ಇರೋದ್ರಿಂದ ನಾವು ರಾಶಿಯಂತ್ರಗಳ ಮೇಲೆ ಬಹಳಷ್ಟು ಅವಲಂಬನೆ ಆಗಿದ್ದೀವಿ. ಅದೇ ರೀತಿ ನಮಗೆ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಬೆಳೆಗಳಿಗೆ ಅನುಗುಣವಾಗಿ ಈ ರಾಶಿಯಂತ್ರಗಳು ದೊರಕ್ತಾ ಇದ್ದಾವೆ. ಹೀಗಾಗಿ ಸ್ವಚ್ಛವಾದ ಬೀಜಗಳನ್ನು ಸುಲಭವಾಗಿ ನಾವು ಪಡೆದು ಮಾರುಕಟ್ಟೆಯಲ್ಲಿ ಅದನ್ನು ಕೂಡ ಮಾರ್ಕೊಂಡು ಹೋಗಬಹುದು. ಹೀಗಾಗಿ ಕಡಿಮೆ ಖರ್ಚಿನಲ್ಲಿ ನಮಗೆ ಈ ಕೆಲಸವನ್ನು ಮಾಡಬಹುದಂತ ಕಂಡು ಬಂದಿದೆ. ಈಗ ರಾಶಿಯಂತ್ರಗಳನ್ನು ರೈತ ಬಾಂಧವರು ಬಳಸೋಕ್ಕಿಂತ ಮುಂಚೆ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಅಪಘಾತಗಳು ಆಗದಂತೆ ತಡಿಬೇಕಾಗಿತ್ತಂದರೆ ಏನು ಒಂದು ಮುನ್ನೆಚ್ಚರಿಕೆ ತಗೋಬೇಕು ರೈತ ಬಾಂಧವರು? ಸಾಮಾನ್ಯವಾಗಿ ರೈತರು ಏನಂತಂದರೆ ಈ ಒಕ್ಕಣೆ ಯಂತ್ರವನ್ನು ಬಳಸುವಾಗ ಕೆಲವು ಜಾಗೃತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಯಾಕಂತಂದರೆ ಈ ರಾಶಿಯಂತ್ರ ಏನಿದೆ, ನಮ್ಮ ಒಂದು ವೈಜ್ಞಾನಿಕವಾಗಿ ನಾವು ಇದಕ್ಕೆ ಡೇಂಜರಸ್ ಮಷಿನ್ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ. ಡೇಂಜರಸ್ ಮಷಿನ್ ಅಂದರೆ ನಮಗೆ ಅಪಘಾತಗಳು ಸುಲಲಿತವಾಗಿ ಕಂಡು ಬರ್ತದೆ. ನಾವು ಜಾಗೃತಿಯನ್ನು ವಹಿಸದೇ ಇದ್ರೆ ಅಪಘಾತಗಳು ಸಂಭವಿಸೋದು ಗ್ಯಾರಂಟಿ. ಹೀಗಾಗಿ ನಾವು ಜಾಗೃತಾ ಕ್ರಮಗಳನ್ನು ಅಥವಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲೇಬೇಕಾಗ್ತದೆ. ಆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸುಲಭವಾಗಿ ಹೇಳಬಹುದಾದರೆ, ಒಕ್ಕಣೆ ಯಂತ್ರವನ್ನು ಅಥವಾ ಈ ರಾಶಿಯಂತ್ರವನ್ನು ಸಮತಟ್ಟಾದ ಭೂಮಿಯ ಮೇಲೆ ನಿಲ್ಲಿಸಬೇಕು. ಪ್ಲೇನ್ ಭೂಮಿ ಏನಿರ್ತದೆ ಅಲ್ಲಿ ನಾವು ಒಕ್ಕಣೆ ಯಂತ್ರವನ್ನು ನಿಲ್ಲಿಸಬೇಕಾಗ್ತದೆ. ಆ ಒಕ್ಕಣೆ ಯಂತ್ರದಿಂದ ನಮಗೆ ಸಾಮಾನ್ಯವಾಗಿ ಭೂಸ ಅಥವಾ ಹೊಟ್ಟು ಬರ್ತಾನೇ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ಗಾಳಿ ಯಾವ ದಿಕ್ಕಿನ ಕಡೆಗೆ ಬೀಸ್ತಾ ಇರ್ತದೆ ಅದೇ ದಿಕ್ಕಿನ ಕಡೆಗೆ ನಮ್ಮ ಈ ಭೂಸ ಅಥವಾ ಹೊಟ್ಟು ಹೊರ ಹೋಗ್ತಕ್ಕಂಥ ಒಂದು ದಿಕ್ಕಿನ ಕಡೆಗೆ ನಾವು ರಾಶಿಯಂತ್ರವನ್ನು ನಿಲ್ಲಿಸಬೇಕಾಗ್ತದೆ. ಯಾಕಂದರೆ ರಾಶಿ ಕೆಲಸ ಮಾಡಿದಾಗ ಏನು ಹೊಟ್ಟು ಬರ್ತದೆ, ಆ ಹೊಟ್ಟು ಗಾಳಿಯ ದಿಕ್ಕಿನ ಗಾಳಿ ಬೀಸ್ತಕ್ಕಂಥ ಒಂದು ದಿಕ್ಕಿನ ಕಡೆಗೆ ಹೋಗೋದ್ರಿಂದ ಸುಲಭವಾಗಿ ನಾವು ಈ ಬೀಜಗಳನ್ನು ಬೇರ್ಪಡಿಸಿ ಈ ರಾಶಿಯನ್ನು ಅಥವಾ ಈ ಕಸವನ್ನು ಬೇರ್ಪಡೆ ಮಾಡಬಹುದು. ಆಮೇಲೆ ಇನ್ನೊಂದೇನಂತಂದರೆ ಈ ಸುರಕ್ಷತಾ ದೃಷ್ಟಿಯಿಂದ ರೈತರು ಪ್ರಮುಖವಾಗಿ ISI ಶಿಫಾರಿತ ಈ ಒಂದು ರಾಶಿಯಂತ್ರಗಳನ್ನು ಬಳಸಬೇಕಾಗ್ತದೆ. ಆ ಒಂದು ISI ಶಿಫಾರಿತ ಅಂತಂದರೆ ಈ ಬೆಳೆ ಅಥವಾ ತೆನೆಯನ್ನು ನಾವು ಏನು ರಾಶಿಯಂತ್ರದ ದ್ವಾರ ಇನ್ಲೆಟ್ ಅಂತ ಏನು ಹೇಳ್ತೀವಿ ಅಲ್ಲಿ ನಾವು ಬೆಳೆಯನ್ನು ಹಾಕಿದಾಗ ಆ ಇನ್ಲೆಟ್ ಇರ್ತಕ್ಕಂಥ ಅಂದರೆ ಬೆಳೆ ಹಾಕ್ತಕ್ಕಂಥ ಒಂದು ಸಾಧನ ಏನಿದೆ ಸುಮಾರಾಗಿ 90 cm ಉದ್ದ ಇರಬೇಕು, 45 cm ಆ ಒಂದು ರಾಶಿಯಂತ್ರದಲ್ಲಿ ಆ ಭಾಗವನ್ನು ಮುಚ್ಚಿರಬೇಕು, 10 degrees ಸುಮಾರಾಗಿ ಬಾಗಿರಬೇಕು. ಅಂದರೆ ಈ ಥರದ ಒಂದು ಡೈಮೆನ್ಷನ್ಸು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಡೈರೆಕ್ಟ್ ಆಗಿ ನಾವು ರಾಶಿಯಂತ್ರದಲ್ಲಿ ತೆನೆಗಳನ್ನು ಬೆಳೆಗಳನ್ನು ಹಾಕಿದಾಗ ನಮ್ಮ ಕೈಯನ್ನು ಅಳಗಾಡಿಸದೇ ಇರಬೇಕು. ಯಾಕಂದರೆ ತೆನೆ ಅದರಲ್ಲಿ ಹೋಗಿದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕಾದ್ರೂ ಕೂಡ ನಾವು ಕೈಯಲ್ಲೇ ಅದನ್ನು ಹಾಕಬಾರ್ದು. ಸಾಮಾನ್ಯವಾಗಿ ಇನ್ನೊಂದೇನಂತಂದರೆ ಈ ಕೃಷಿ ಕಾರ್ಮಿಕರು ಈ ರಾಶಿಯಂತ್ರ ಕೆಲಸದ ಜೊತೆಗೆ ನಾವೇನು ಕೆಲಸ ಮಾಡ್ತಾ ಇರ್ತೀವಿ ಅದರಲ್ಲಿ 10 hours ಹೆಚ್ಚಾಗಿ ಒಕ್ಕಣೆ ಯಂತ್ರದ ಜೋಡಿ ಕೆಲಸ ಮಾಡಬಾರ್ದು. ಅಂದರೆ ನಮ್ಮ ಒಂದು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಒಂದು ಈ ಪ್ರತಿದಿನ 8 hours ಮಾತ್ರ ಸೂಕ್ತವಾಗಿ ಈ ಕೃಷಿ ಕಾರ್ಮಿಕರು ಕೆಲಸ ಮಾಡಬೇಕು. ಅದೇ ರೀತಿ 10 hours ಹೆಚ್ಚಿಗೆ ಕೆಲಸ ಮಾಡೋದ್ರಿಂದ ನಮಗೆ ದಣಿವು ಬರೋದಲ್ಲದೆ ಯಂತ್ರ ಚಾಲನೆಯಲ್ಲೂ ಕೂಡ ರೈತರು ಅಥವಾ ಈ ಕೃಷಿ ಕಾರ್ಮಿಕರು ಇತರ ಜೋಡಿ ಮಾತಾಡಬಾರ್ದು. ಆ ಒಂದು ಯಾಕಂದ್ರೆ ಮಾತಾಡೋದ್ರಿಂದ ಏನಾಗ್ತದೆ, ಆ ಕೆಲಸ ಮಾಡ್ತಕ್ಕಂಥ ಒಂದು ಕಾನ್ಸಂಟ್ರೇಷನ್ ಒಂದು ನಮಗೆ ಕಡಿಮೆ ಆಗಿ ಆ ಕೃಷಿ ಯಂತ್ರ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ನಾವು ಮಾತುಕತೆಯನ್ನು ಇನ್ನಿತರ ಜೋಡಿ ಮಾತಾಡಿದಾಗ ಆ ಒಂದು ಸಂದರ್ಭದಲ್ಲಿ ನಮಗೆ ಅಪಘಾತ ಆಗ್ತಕ್ಕಂಥ ಒಂದು ಚಾನ್ಸ್ ಜಾಸ್ತಿ ಇರ್ತದೆ. ಇದನ್ನ ನಾವು ಕಡಿಮೆ ಮಾಡಲಿಕ್ಕೆ ಏನಂತಂದ್ರೆ ಮಾತಾಡ್ತಕ್ಕಂಥ ಒಂದು ವಿಷಯವನ್ನು ಅದರಲ್ಲಿ ಕಡಿಮೆ ಮಾಡಬೇಕು. ಅದೇ ರೀತಿ ಈ ಒಂದು ಒಕ್ಕಣೆ ಯಂತ್ರವನ್ನು ಉಪಯೋಗಿಸುವಾಗ ಕೆಲಸಗಾರರು ಸಾಮಾನ್ಯವಾಗಿ ಈ ಲೂಸ್ ಆಗಿರ್ತಕ್ಕಂಥ ತೋಳಿನ ಅಂಗಿ, ಕೈಗಡಿಯಾರ ಅಥವಾ ಹೆಂಗಳೆಯರು ಏನಂತಂದ್ರೆ ಬಳೆಗೆ ಅಥವಾ ಧೋತ್ರ ಲೂಸ್ ಆಗಿರ್ತಕ್ಕಂಥ ಒಂದು ಬಟ್ಟೆಗಳನ್ನು ಕೂಡ ಹಾಕಬಾರ್ದು. ಯಾಕಂತಂದ್ರೆ ಏನಾಗ್ತದೆ, ನಾವು ಕೃಷಿ ರಾಶಿಯಂತ್ರದ ಜೋಡಿ ಕೆಲಸ ಮಾಡಬೇಕಾದ್ರೆ ನಮ್ಮ ಕೈಗಡಿಯಾರಗಳು ಅಥವಾ ಲೂಸ್ ಆಗಿರ್ತಕ್ಕಂಥ ಒಂದು ತೋಳಿನ ಅಂಗಿಗಳು ಏನಾದರೂ ಅದರಲ್ಲಿ ರಾಶಿಯಂತ್ರದಲ್ಲಿ ಏನಾದರೂ ಒಂದು ಅಪಘಾತ ಸಂಭವಿಸ್ತಕ್ಕಂಥ ಒಂದು ಚಾನ್ಸಸ್ ಇರ್ತದೆ. ಆಮೇಲೆ ಇನ್ನೊಂದೇನಂತಂದ್ರೆ ಈ ಟ್ರ್ಯಾಕ್ಟರ್ ಚಾಲಿತ ಒಕ್ಕಣೆ ಯಂತ್ರ ಆಗಿತ್ತಂದ್ರೆ ಸುಮಾರಾಗಿ ಅದರಿಂದ ನಮಗೆ ಈ ಭೂಸ ಅಥವಾ ಕಸ ಏನು ಬರ್ತದೆ 6-7 meters ದೂರದವರೆಗೆ ನಾವು ಮೇವು ಸಂಗ್ರಹಣೆ ಮಾಡಬಾರದು. ಈ ಒಂದು ಪ್ರಮುಖವಾದ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಯಾಕಂತಂದ್ರೆ ಆ ಒಂದು ಭೂಸ ಅಥವಾ ಒಂದು ಹೊಟ್ಟು ಏನು ನಮಗೆ ರಾಶಿಯಂತ್ರದಿಂದ ಬರ್ತದೆ, ಆ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಅಚಾನಕ್ ಆಗಿ ಅಥವಾ ನಾವು ಎಚ್ಚರಿಕೆ ವಹಿಸದೇ ಇದ್ರೆ ಏನಾದರೂ ಒಂದು ಅಪಘಾತ ಸಂಭವಿಸತಕ್ಕಂಥ ಒಂದು ಸಾಧ್ಯತೆ ಅದರಲ್ಲಿ ಕೂಡ ಹೆಚ್ಚಾಗಿರ್ತದೆ. ಅದೇ ರೀತಿ ಒಕ್ಕಣೆ ಕೆಲಸ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಲಸಗಾರರು ಧೂಮ್ರಪಾನ ಮದ್ಯಪಾನ ಕೂಡ ಮಾಡಬಾರ್ದು ಹೆಚ್ಚಿಗೆ. ಈಗ ಏನಾಗ್ತದೆ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಯಾಕಂದ್ರೆ ನಾವು ಈ ಬೆಳೆಗಳ ಜೋಡಿ ಕೆಲಸ ಮಾಡೋದ್ರಿಂದ ಅಲ್ಲಿ ನಮಗೆ ಏನಾಗ್ತದೆ ಈ ಒಂದು ಧೂಮ್ರಪಾನ ಮಾಡೋದ್ರಿಂದ ಅಥವಾ ಇನ್ನೊಂದು ಏನಾದರೂ ಒಂದು ಬೆಂಕಿ ಕಡ್ಡಿ ಇದ್ರದ್ದು ಅವಶ್ಯಕತೆ ಅಲ್ಲಿ ಕಂಡು ಬಂತಂದ್ರೆ ಏನಾದರೂ ಅಪಘಾತ ಸಂಭವಿಸತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ಅದೇ ರೀತಿ ರಾತ್ರಿ ವೇಳೆಯಲ್ಲಿ ಕೂಡ ಏನಾದರೂ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಕಂಡು ಬಂದರೆ ಆ ರಾಶಿಯಂತ್ರಕ್ಕೆ ನಾವು ಸರಿಯಾದ ಒಂದು ಬೆಳಕಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತದೆ. ಬೆಳಕಿನಲ್ಲಿ ನಾವು ಯಾಕಂದ್ರೆ ಕತ್ತಲಲ್ಲಿ ಕೆಲಸ ಮಾಡಿದ್ರೆ ಅಪಘಾತಗಳು ಸಂಭವಿಸತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ. ಹೀಗಾಗಿ ಯಂತ್ರದ ಜೊತೆ ನಾವು ಕೆಲಸ ಮಾಡಬೇಕಾದ್ರೆ ರಾತ್ರಿಯ ಸಂದರ್ಭದಲ್ಲಿ ಮಾತ್ರ ಬೆಳಕಿನ ವ್ಯವಸ್ಥೆ ಮಾಡ್ಕೋಬೇಕು. ಅದೇ ರೀತಿ ಈ ಕೆಲವು ಕೆಲಸ ಮಾಡ್ತಾ ರಾಶಿಯಂತ್ರದ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ತೆನೆ ಅಥವಾ ಬೆಳೆಯನ್ನು ನಾವು ಈ ರಾಶಿಯಂತ್ರಕ್ಕೆ ಹಾಕಿದಾಗ ಕೈಯಿಂದ ಆ ಬೆಳೆಯನ್ನು ರಾಶಿಯಂತ್ರದಲ್ಲಿ ದೂಕಬಾರದು. ಅಲಕ್ಷ್ಯ ವಹಿಸಿದ್ರೆ ಏನಾಗ್ತದೆ, ಸಾಮಾನ್ಯವಾಗಿ ಈಗ ನಮ್ಮ ಕೈಬೆರಳು ಅಥವಾ ಮುಂಗೈ ಕತ್ತರಿಸಿ ಹೋಗ್ತಕ್ಕಂಥ ಒಂದು ಅಪಘಾತ ಸಂಭವಿಸ್ತವೆ. ಈ ರೀತಿ ಅಪಘಾತಗಳು ಸಾಕಷ್ಟು ಈ ರಾಶಿಯಂತ್ರದ ಮೂಲಕ ಆಗಿದ್ದಾವೆ. ಹೀಗಾಗಿ ಈ ನಾವು ರಾಶಿಯಂತ್ರವನ್ನ ಡೇಂಜರಸ್ ಮಷಿನ್ ಅಂತ ಹೇಳ್ತೀವಿ. ಆದರೆ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಿದ್ರೆ ನಾವು ಒಂದು ಸುಲಲಿತವಾಗಿ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಕಂಡು ಬಂದಿದೆ. ಅಂದ್ರೆ ನೀವು ಹೇಳಿದಂತ ಈ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನ ರೈತ ಬಾಂಧವರು ರಾಶಿ ಮಷಿನ್ ಅನ್ನು ಬಳಸುವಾಗ ತಗೋಬೇಕು. ಇನ್ನ ರಾಶಿಯಂತ್ರವನ್ನ ಖರೀದಿಯನ್ನ ಮಾಡ್ಬೇಕಾದ್ರೆ ಕೃಷಿ ಇಲಾಖೆಯಿಂದ ಏನಾದರೂ ಸಹಾಯಧನ ಸಬ್ಸಿಡಿಗಳು ಸಿಗ್ತಾವ ಹೇಗೆ? ನಮ್ಮ ಘನವೆತ್ತ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯ ಮುಖಾಂತರ ನಾವು ಈ ಒಂದು ರಾಶಿಯಂತ್ರವನ್ನು ಖರೀದಿ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತಂದರೆ ಅಲ್ಲಿ ನಮಗೆ ವಿವಿಧ ರೈತರಿಗೆ ಅನುಗುಣವಾಗಿ ಸಾಮಾನ್ಯವಾಗಿ 50% ನಮಗೆ ಧನ ಸಹಾಯ ಅದರಲ್ಲಿ ಸಿಗ್ತದೆ. 50% ಸಬ್ಸಿಡಿ ರೂಪದಲ್ಲಿ ನಮಗೆ ಸಿಗ್ತದೆ. ಈ ಒಂದು ರಾಶಿಯಂತ್ರವನ್ನು ತಯಾರಕರು ಸಾಕಷ್ಟು ನಮಗೆ ಮಾರುಕಟ್ಟೆಯಲ್ಲಿ ಇರ್ತಾರೆ. ಆ ಒಂತಹ ಒಂದು ಸಂದರ್ಭದಲ್ಲಿ ಅದನ್ನು ಖರೀದಿ ಮಾಡ್ತಕ್ಕಂಥ ರೈತರು ಇಚ್ಛೆಯುಳ್ಳ ರೈತರು ಏನಂತಂದ್ರೆ ಈ ಸಬ್ಸಿಡಿ ರೂಪದಲ್ಲಿ ಖರೀದಿ ಮಾಡಬೇಕಂದ್ರೆ ಹತ್ತಿರದ ಕೃಷಿ ಅಧಿಕಾರಿ ಕೃಷಿ ಇಲಾಖೆಯ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೋಬೇಕು. ಸಾಮಾನ್ಯವಾಗಿ ಏನಂತಂದ್ರೆ ನಮ್ದು ಹೊಲದಾಗಿರ್ತಕ್ಕಂಥ ಪಾಣಿ ನಕಲು, ನಮ್ಮ ಫೋಟೋ, ಮತ್ತೆ ನಾವು ಯಾವ ಬೆಳೆಗೆ ನಾವು ರಾಶಿಯಂತ್ರವನ್ನು ಬಳಸಬೇಕಾಗ್ತದೆ ಅಂತ ಅದರ ಮಾಹಿತಿಯನ್ನು ಅವರಿಗೆ ಕೊಟ್ಟರೆ ಸೂಕ್ತವಾದ ರಾಶಿಯಂತ್ರವನ್ನು ಸಬ್ಸಿಡಿ ರೂಪದಲ್ಲಿ ಅಥವಾ ಸಹಾಯದ ರೂಪದಲ್ಲಿ ಅದನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗ್ತದೆ. ಈಗ ಒಕ್ಕಣಿ ಯಂತ್ರ ಇಲ್ಲ ಅಂತನ್ನುವಂಥ ರೈತರು ಅಥವಾ ರಾಶಿ ಮಾಡ್ತಕ್ಕಂಥ ಯಂತ್ರ ಕೆಲವೊಂದಿಷ್ಟು ಜನ ರೈತರಿಗೆ ಇರುವುದಿಲ್ಲ, ಅಂಥವ್ರು ಬಾಡಿಗೆ ರೂಪದಲ್ಲಿ ಯಂತ್ರಗಳನ್ನು ಪಡಿಬೋದು ಅಂತಾರೆ. ಹೇಗೆ ಬಾಡಿಗೆ ಪಡೆದ್ರೆ ಯಾವ ರೀತಿ ಒಂದು ಬಾಡಿಗೆಯನ್ನು ಕೊಡಬೇಕಾಗತ್ತಿಲ್ಲ? ಸಾಮಾನ್ಯವಾಗಿ ಈ ಒಂದು ಕರ್ನಾಟಕ ಸರ್ಕಾರ ಕೂಡ ಈ ಕೃಷಿ ಯಂತ್ರೋಪಕರಣಗಳನ್ನು ಹೆಚ್ಚಿನ ರೂಪದಲ್ಲಿ ರೈತರ ಸಹಾಯಕ್ಕಾಗಿ ವಿವಿಧ ಬಗೆಯ ಅನುಕೂಲತೆಗಳನ್ನು ಮಾಡಿದೆ. ಈಗೇನಂತಂದರೆ ಈ ಒಂದು ರಾಶಿಯಂತ್ರ ಕೂಡ ಆಯಾ ಭಾಗಕ್ಕೆ ತಕ್ಕಂತೆ ನಾವು ಬಳಸಬಹುದಾಗಿದೆ. ಈ ಒಂದು ಬಾಡಿಗೆ ರೂಪದಲ್ಲಿ ಅದನ್ನು ಆದಾಯ ರೂಪವಾಗಿ ನಾವು ಪಡಿಬೇಕಂತಂದರೆ ನಾವು ಒಂದು ಈ ಕರ್ನಾಟಕ ಸರ್ಕಾರ ಅಥವಾ ಕೃಷಿ ಇಲಾಖೆ ಏನು ಮಾಡಿದೆ, ಈ ಹೋಬಳಿ ಮಟ್ಟದಲ್ಲಿ ಕೆಲವು ಕೃಷಿ ಯಂತ್ರೋಪಕರಣಗಳನ್ನು ಕೊಟ್ಟಿದ್ದಾರೆ. ಅದನ್ನು ಅದೇ ರೀತಿ ಈ ರಾಶಿಯಂತ್ರ ಕೂಡ ನಮಗೆ ಆ ಒಂದು ಹೋಬಳಿ ಮಟ್ಟದಲ್ಲಿ ಸಿಗ್ತದೆ. ಈ ಕೃಷಿ ತಾಂತ್ರಿಕ ಇದುವರೆಗೆ ಕೃಷಿಯಲ್ಲಿ ಒಕ್ಕಣೆ ಯಂತ್ರಗಳ ಬಳಕೆ ಮಹತ್ವ ಕುರಿತು ಡಾಕ್ಟರ್ ಕೆವಿ ಪ್ರಕಾಶ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಎಲ್ಲರಿಗೂ ನಮಸ್ಕಾರ. ಕೇಳಿದ್ರೆ ನಿಮ್ಗೆಲ್ಲರಿಗೂ ಕೂಡ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸುಸ್ವಾಗತ. ಹಲವಾರು ಗ್ರಾಮ, ಜಿಲ್ಲೆ, ನಗರಗಳಿಂದಾದ ನಮ್ಮ ದೇಶ ಭಾರತ ವಿಶ್ವದ ಅತಿ ದೊಡ್ಡ ಲೋಕತಂತ್ರ ಬುನಾದಿಯ ಮೇಲೆ ನಿಂತಿದೆ. ಪ್ರತಿಯೊಬ್ಬ ನಾಗರಿಕರ ಮತಗಳಿಗೆ ಹಲವಾರು ವರ್ಷಗಳಿಂದ ಮಾನ ಸನ್ಮಾನ ನೀಡುತ್ತಾ ಬಂದಿದೆ ನಮ್ಮ ದೇಶ. ನಮ್ಮ ದೇಶದ ವಿಶೇಷತೆ ಎಂದರೆ ರಾಜಧಾನಿಯಿಂದ ಹಿಡಿದು ಕೇವಲ ಒಬ್ಬ ಮತದಾರರಿರುವ ಅತಿ ದೂರದ ಗ್ರಾಮದಲ್ಲಿಯೂ ಸಹ ಮತದಾನ ಬೂತ್ ಸಿದ್ಧಪಡಿಸಲಾಗುತ್ತದೆ. ನಮ್ಮ ದೇಶ ಮತದಾನದಲ್ಲಿ ಇಟ್ಟಿರುವ ವಿಶ್ವಾಸ ದೊಡ್ಡದು. ಹಾಗಾಗಿ ನಮ್ಮ ಭಾರತದ ಪ್ರಜಾಪ್ರಭುತ್ವ ಬಹಳ ವಿಶೇಷವಾದುದು. ಸ್ನೇಹಿತರೆ, ಭಾರತ ಯಾವ ರೀತಿಯ ದೇಶ ಅಂತಂದ್ರೆ, ಇಲ್ಲಿ ಮತದಾನ ಮತ್ತೆ ಮತದಾರರ ಮೇಲೆ 100% ವಿಶ್ವಾಸ ಇದೆ. ಇದೇ ಕಾರಣದಿಂದಾನೇ ದೇಶದ ಪ್ರತಿಯೊಬ್ಬ ಮತದಾರನ ಬಗ್ಗೆ ಗೌರವನೂ ಇದೆ. ಭಾರತದ ಚುನಾವಣಾ ಆಯೋಗ ಚುನಾವಣಾ ಪ್ರಕ್ರಿಯೆಯನ್ನ ಇನ್ಕ್ಲೂಸಿವ್ ಆಗಿಸೋದಕ್ಕೋಸ್ಕರ, ಅಂದ್ರೆ ನಾವೀಗೇನು ಹೇಳ್ತೀವಿ, ಎಲ್ಲರನ್ನೂ ಒಳಗೊಳ್ಳುವಂತೆ ಮಾಡೋದು ಅಂತ ಏನ್ ಹೇಳ್ತೀವಲ್ಲ, ಅದಕ್ಕಾಗಿ ಈ ಚುನಾವಣಾ ಆಯೋಗ ಪ್ರಯತ್ನನೂ ಪಡ್ತಾ ಇದೆ. ಭಾರತದ ಯಾವುದೇ ಪ್ರಜೆನೂ ರಾಷ್ಟ್ರ ನಿರ್ಮಾಣದ ಈ ಅಭೂತಪೂರ್ವ ಕಾರ್ಯದಿಂದ ವಂಚಿತರಾಗಬಾರದು, ಚುನಾವಣಾ ಪ್ರಕ್ರಿಯೆಯಿಂದನೂ ವಂಚಿತರಾಗಬಾರದು. ಹೌದು ಅಂಕಲ್, ಇಲ್ಲಿ ಚುನಾವಣಾ ಆಯೋಗ ದಿವ್ಯಾಂಗರಿಗೆ ಮತ್ತೆ ವೃದ್ಧರಿಗೆ ಬಹಳಷ್ಟು ಸೌಲಭ್ಯಗಳನ್ನ ಕೊಟ್ಟಿದೆ. ನಿಜ, ಯಾಕೆಂದ್ರೆ ಮತದಾನದ ಬೂತ್ ವರೆಗೆ ಬರೋದಕ್ಕೆ ಆಗ್ಲಿ ಅಥವಾ ಮತ ಚಲಾಯಿಸೋದಕ್ಕೆ ಆಗ್ಲಿ ಇವ್ರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ. ಇದಷ್ಟೇ ಅಲ್ಲ ಭಾರತಿ, ನಮ್ಮ ಈ ಟ್ರಾನ್ಸ್ ಜೆಂಡರ್ಸ್ ಇದಾರಲ್ಲ, ಅನ್ಯಲಿಂಗಿಗಳು, ಅವರನ್ನು ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಸೇರಿಸೋ ಪ್ರಯತ್ನನ ನಮ್ಮ ಚುನಾವಣಾ ಆಯೋಗ ನಡೆಸ್ತಾನೆ ಇದೆ. ಜೊತೆನಲ್ಲಿ ಪ್ರತಿಯೊಬ್ಬ ಮತದಾರರನ್ನ ತಲುಪೋ ಉದ್ದೇಶದಿಂದ ಈ ಅಲೆಮಾರಿಗಳಿರಬಹುದು ಅಥವಾ ಸ್ಲಮ್ ನಿವಾಸಿಗಳಿರಬಹುದು, ಅವರ ಹೆಸರುಗಳನ್ನು ಸಹ ಮತದಾರ ಪಟ್ಟಿನಲ್ಲಿ ಸೇರಿಸಲಾಗ್ತಾ ಇದೆ. ಹೌದಾ ಅಂಕಲ್? ಇಷ್ಟೇ ಅಲ್ಲಮ್ಮ, ಭಾರತದ ಚುನಾವಣಾ ಆಯೋಗ ಚುನಾವಣೆಯನ್ನ ಜನಪರವಾಗಿಸೋದಕ್ಕೋಸ್ಕರ ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಕಳೆದ ಜನವರಿ 25 ನಮ್ಮ ಈ ರಾಷ್ಟ್ರೀಯ ಮತದಾರ ದಿನ ನಡೀತಲ್ಲ, ಆ ಸಂದರ್ಭದಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು ಚುನಾವಣೆಗಳನ್ನ ಜನಪರವಾಗಿಸುವ ಸಂದೇಶವನ್ನು ಸಹ ನೀಡಿದ್ರು. ಅದನ್ನ ಒಂದ್ಸತಿ ಕೇಳ್ಬಿಡೋಣವಾ? ಆಯ್ತು ಅಂಕಲ್. ಕಿಸಿ ಭೀ ಲೋಕತಂತ್ರ ಮೇ ಸಬ್ಸೆ ಅಹಮ್ ಭೂಮಿಕಾ ಉಸ್ಕೆ ಮತದಾತಾಓಂ ಕಿ ಹೀ ಹೋ ಸಕ್ತಿ ಹೈ. ಮತದಾತಾ ಪರ್ ಹೀ ಪೂರೆ ಲೋಕತಂತ್ರ ಕಾ ಆಧಾರ ಟಿಕಾ ಹುವಾ ಹೈ. ತೋ ನಿರ್ವಾಚನ ಆಯೋಗ ಕಾ ಯೇ ಕರ್ತವ್ಯ ಹೋತಾ ಹೈ ಕಿ ಪಹಲೇ ತೋ ಐಸಿ ಏಕ್ ವೋಟರ್ ಲಿಸ್ಟ್ ಬನಾಯಿ ಜಾಯೇ ಜೋ ಅಪ್ನೆ ಆಪ್ ಮೇ ಬಿಲ್ಕುಲ್ ಸಹಿ ಹೋ ಔರ್ ಜಿಸ್ಮೇ ಸಬ್ಕೋ ಮೌಕಾ ಮಿಲೇ ಕಿ ವೋ ಆಕರ್ ಅಪ್ನಾ ರಜಿಸ್ಟ್ರೇಷನ್ ಕರಾ ಸಕೆ, ನಾಮಾಂಕನ ಕರಾ ಸಕೆ. ಸಬ್ಕಾ ಸಮಾವೇಶ ಹಮಾರೆ ವೋಟರ್ ಲಿಸ್ಟ್ ಮೇ ಹೋನಾ ಔರ್ ಉನ್ಕೋ ವೋಟ್ ಕಾ ಅಧಿಕಾರ ಮಿಲ್ನಾ ಯೇ ಅತ್ಯಂತ ಹೀ ಅವಶ್ಯಕ ಭೀ ಹೈ ಔರ್ ಲೋಕತಂತ್ರ ಕೆ ಸುದೃಢ ಹೋನೆ ಔರ್ ಪರಿಪಕ್ವ ಹೋನೆ ಕಿ ನಿಶಾನಿ ಭೀ ಹೈ. ಚುನಾವ ಆಯೋಗ ಕಾ ಪೂರಾ ಪ್ರಯಾಸ ಹೈ, ಇಸ್ಲಿಯೆ ಶತಾಯು ವೋಟರ್ಸ್, PWD ವೋಟರ್ಸ್, ಯಂಗ್ ವೋಟರ್ಸ್, ಮಹಿಳಾ, ಡಿಫರೆಂಟ್ ಜೋಗ್ರಫಿಕಲ್ ಜೋನ್ಸ್ ಮೇ ರಹನೆ ವಾಲೆ ವೋಟರ್ಸ್, ಚಾಹೆ ವೋ ಪಹಾಡ್ ಪರ್ ಹೋ, ಚಾಹೆ ವೋ ಬರ್ಫ್ ಮೇ ಹೋ, ಚಾಹೆ ರೇಗಿಸ್ತಾನ್ ಮೇ ಹೋ, ಹರ್ ಜಗೆ ಕೆ ವೋಟರ್ಸ್ ಕೋ ಶಾಮಿಲ್ ಕರ್ನಾ ಹಮಾರಾ ಪ್ರಯಾಸ ಹೈ, ದಾಯಿತ್ವ ಹೈ ಔರ್ ವೋಟರ್ಸ್ ಕಾ ಭಿ ದಾಯಿತ್ವ ಹೈ ಕಿ ವೋ ಜರೂರ್ ಜರೂರ್ ಆಯೆ. ತೋ ಸಮಾವೇಶಿ ತೋ ಹೋನಾ ಲೋಕತಂತ್ರ ಕೆ ಲಿಯೆ ಪೂರಾ ಕಾ ಪೂರಾ ವೋಟರ್ ಲಿಸ್ಟ್ ಕಾ ಸಹಿ ಹೋನಾ, ಉಸ್ಕೋ ಸಬ್ಕೋ ಸಮಾನತಾ ಕೆ ಅನುಸಾರ ವೋಟ್ ದೇನೆ ಕಾ ಅಧಿಕಾರ ಮಿಲ್ನಾ, ಉನ್ಕಿ ಸುವಿಧಾ ಹಮ್ ನಿರ್ವಾಚನ ಆಯೋಗ ಕೆ ದ್ವಾರಾ ದಿ ಜಾನಿ ಔರ್ ಲೋಗೋ ಕೋ ಬಾಹರ್ ನಿಕಲ್ ಕೆ ವೋಟ್ ದೇನಾ, ಯೆ ಸಬ್ಕಾ ಅಗರ್ ಸ್ಪೆಕ್ಟ್ರಮ್ ದೇಖೆ ತೋ ಏಕ್ ಲೋಕತಂತ್ರ ಕಾ ತ್ಯೋಹಾರ ಬನ್ತಾ ಹೈ ಔರ್ ಯೆ ನಿಶ್ಚಿತ ರೂಪ ಸೆ ಏಕ್ ತ್ಯೋಹಾರ ಹೈ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು ಇಂಥ ಒಳ್ಳೆ ಮಾತುಗಳನ್ನು ಹೇಳಿದ್ರಲ್ಲ, ಈ ಒಳ್ಳೆ ಮಾತುಗಳನ್ನು ನಾವು ಕೇಳಿದ ಮೇಲೆ ನಾವು ಸಹ ಸಂಕಲ್ಪ ಮಾಡಲೇಬೇಕು. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಅಂಕಲ್, ನಮ್ಮ ಮತದಾರರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ನಮ್ಮ ಚುನಾವಣಾ ಆಯೋಗ ಹೇಗೆ ಈ ಚುನಾವಣೆನ ಜನಪರವಾಗಿಸಲು ಪ್ರಯತ್ನ ಮಾಡ್ತಾ ಇದೆಯೋ ಹಾಗೆ ನಮ್ಮ ತುಂಬಾ ಮತದಾರರು ಕೂಡ ಹಲವಾರು ಸಮಸ್ಯೆಗಳ ನಡುವೆನೂ ಮತಗಟ್ಟೆಗೆ ಬಂದು ಮತ ಚಲಾಯಿಸಿ ಹೋಗ್ತಾರೆ. ಸರಿಯಾಗಿ ಹೇಳಿದೆ ನೋಡು ಕಲ್ಪನಾ. ಇದೇ ವಿಷಯವಾಗಿ ನನಗೆ ತಮಿಳುನಾಡಿನ ಈ ಶಿಕ್ಷಕರಿದಾರಲ್ಲ ವೆಂಕಟೇಶನ್ ಅಂತ ಹೇಳಿ, ಅವರು ಬಹಳ ನೆನಪಾಗ್ತಾ ಇದ್ದಾರೆ. ಯಾರು ವೆಂಕಟೇಶನ್ ಅಂಕಲ್? ಇವರು 2014 ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ, ಅವರಿಗೆ ಬಹುಶಃ 30 ಇರಬೇಕು ಅವಾಗ, ಅವರು ಮುಕನಹಳ್ಳಿ ಧರ್ಮಪುರಿ ಜಿಲ್ಲೆ ಇಲ್ಲಿಯವರು. ಅವರು ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ರು. ಒಂದು ದುರ್ಘಟನೆಯಲ್ಲಿ ಪಾಪ ಅವರು ತಮ್ಮ ಎರಡೂ ಕೈಗಳನ್ನ ಕಳ್ಕೊಂಡ್ಬಿಟ್ಟಿದ್ರು. ಅವರ ಕ್ಷೇತ್ರದಲ್ಲಿ ಚುನಾವಣೆ ದಿನ ತಮ್ಮ ಮನೆ ಮುಂದೆ ನಿಂತ್ಕೊಂಡಿದ್ರು. ಆ ಸಮಯದಲ್ಲಿ ಅವರ ಸ್ನೇಹಿತನ ಮಗ ಹಾಗೆ ಆ ದಾರಿನಲ್ಲಿ ಹೋಗ್ತಾ ಇದ್ದ. ವೆಂಕಟೇಶ್ ಅವರನ್ನು ನೋಡ್ದ, ನಮಸ್ಕಾರ ಮಾಡ್ದ. ಆಮೇಲೆ ನಮಸ್ಕಾರ ಅಂಕಲ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸುರೇಶ್. ನಿನ್ ಕಾಲೇಜ್ ಹೇಗ್ ನಡೀತಾ ಇದೆ? ಇವತ್ತು ಚುನಾವಣೆ ಇರೋದ್ರಿಂದ ಸ್ವಲ್ಪ ಜನ ಗೆಳೆಯರೆಲ್ಲ ಸೇರಿ ಹೊಗೆನಿಕಲ್ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ಹಾಗಾದ್ರೆ ನೀನು ಮತ ಹಾಕ ಆಯ್ತಾ? ಇಲ್ಲ ಅಂಕಲ್, ಇವತ್ತು ಪಿಕ್ನಿಕ್ಗೆ ಹೋಗೋದಿದೆಯಲ್ಲ, ಮತ ಹಾಕೋದು ಕಷ್ಟ ಆಗ್ಬೋದು. ಆದ್ರೆ ಸುರೇಶ್, ನಮ್ಗೆ ನಮ್ಮ ಇಷ್ಟದ ಪ್ರತಿನಿಧಿಗಳಿಗೆ ಮತ ಹಾಕಿ ನಮ್ಮ ದೇಶದ ಭಾಗ್ಯವನ್ನ ಆರಿಸುವಂತ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಅಧಿಕಾರ ಮತ್ತೆ ಕರ್ತವ್ಯ ಕೂಡ ಹೌದು. ನಿಮ್ಮಂತ ಯುವಕರು ಈ ದೇಶದ ಭವಿಷ್ಯ. ನೀವಂತೂ ಖಂಡಿತ ಮತ ಚಲಾಯಿಸಬೇಕು. ನನ್ ಮಾತು ಕೇಳು, ಹೆಚ್ಚೇನು ತಡ ಆಗೋದಿಲ್ಲ. ನಿನ್ನ ಗೆಳೆಯರಿಗೆ ಹೇಳು. ಹಾಗಾದ್ರೆ ಅಂಕಲ್, ನೀವು ವೋಟ್ ಮಾಡಿ ಆಯ್ತಾ? ನಾನು ಬೆಳಗ್ಗೆ ಬೇಗನೆ ಹೋಗಿ ಅದೇ ಕೆಲಸ ಮಾಡಿದೆ ನೋಡು, ಈಗ ನಾನು ಫ್ರೀ. ಹೌದಾ? ನೀವು ಹೇಗೆ ವೋಟ್ ಮಾಡಿದ್ರಿ? ನಾನು ಪೆನ್ ಅನ್ನ ಬಾಯಲ್ಲಿ ಹಿಡಿದು ಅದರಿಂದ ಇವಿಎಂ ಬಟನ್ ಒತ್ತಿ ವೋಟ್ ಮಾಡಿದೆ. ಇದಕ್ಕೆ ಮತಗಟ್ಟೆ ಅಧಿಕಾರಿಗಳು ಸಹಾಯ ಮಾಡಿದ್ರು. ವೋಟ್ ಹಾಕಿದ್ದಕ್ಕೆ ಗುರುತು? ಅದೇ ಅಳಿಸಲಾಗದ ಶಾಯಿಯಿಂದ ಹಾಕ್ತಾರಲ್ಲ. ಇಲ್ಲಿ ನೋಡು ನನ್ನ ಕಾಲು. ಮತಗಟ್ಟೆ ಅಧಿಕಾರಿಗಳು ನನ್ನ ಕಾಲ ಬೆರಳು ಮೇಲೆ ಆ ಶಾಯಿಯಿಂದ ಗುರುತು ಹಾಕಿದ್ದಾರೆ. ಹೌದಾ? ದಟ್ ಈಸ್ ನೈಸ್ ಅಂಕಲ್. ನೀವು ನನ್ನ ಕಣ್ ತೆರೆಸಿದ್ರಿ. ನೀವು ನಮಗೆ ಸ್ಫೂರ್ತಿ. ನಮಗೆ ಯಾವ ಕಷ್ಟವೂ ಇಲ್ಲ, ಆದ್ರೂ ನಾವು ವೋಟಿಂಗ್ ಅನ್ನು ಸೀರಿಯಸ್ ಆಗಿ ತೆಗೆದುಕೊಂಡೇ ಇರಲಿಲ್ಲ. ಆದ್ರೆ ಇವತ್ತು ಪ್ರಮಾಣ ಮಾಡ್ತೀವಿ, ಎಲ್ಲರೂ ಹೋಗಿ ವೋಟಿಂಗ್ ಮಾಡ್ತೀವಿ. ಪಿಕ್ನಿಕ್ ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದ್ರೆ ಲೋಕತಂತ್ರ ಹಬ್ಬ ಯಾವಾಗ್ಲಾದ್ರೂ ಒಮ್ಮೆ ಮಾತ್ರ ಬರೋದು. ಹೀಗೆ ಶಿಕ್ಷಕರಾದ ವೆಂಕಟೇಶನ್ ಅವರು ಯುವಕರಿಗೆ ಮತದಾನದ ಮಹತ್ವದ ಬಗ್ಗೆ ಪಾಠ ಮಾಡಿದ್ರು. ಯುವಕರು ಮತಾಧಿಕಾರ ಬಳಸೋ ಹಾಗೆ ಪ್ರೇರಣೆ ಸಹ ಮಾಡಿದ್ರು. ಅಂಕಲ್, ಅವ್ರ ಕೆಲ್ಸಕ್ಕೆ ನಾವೆಲ್ಲ ಒಂದು ಚಪ್ಪಾಳೆ ಹೊಡಿಬೇಕಲ್ವಾ? ಹೌದು, ಖಂಡಿತ. ಭಾರತಿ, ಕೇವಲ ವೆಂಕಟೇಶನ್ ಮಾತ್ರ ಅಲ್ಲಮ್ಮ, ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಇರೋ ಎಷ್ಟೋ ಜನ ತಮ್ಮ ಶಾರೀರಿಕ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಟು ದೃಢ ಸಂಕಲ್ಪದಿಂದ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತಮ್ಮ ಕರ್ತವ್ಯ ಪಾಲನೆ ಮಾಡ್ತಾರೆ. ಎಷ್ಟು ವಿಶೇಷ ಗೊತ್ತಾ ಇದು? ಹೀಗೆ ತಮ್ಮ ದೃಢ ಸಂಕಲ್ಪ ಹಠದಿಂದ ಎವರೆಸ್ಟ್ ಏರಿದ ಭಾರತದ ಮೊಟ್ಟ ಮೊದಲ ಮಹಿಳೆ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಬಚೇಂದ್ರಿ ಪಾಲ್ ಅವರು ಈಗ ನಮ್ ಜೊತೆ ಇದ್ದಾರೆ. ಬನ್ನಿ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮತದಾತಾ ಜಂಕ್ಷನ್ ಕಾರ್ಯಕ್ರಮ ಮೇ ಸಭಿ ಶ್ರೋತಾವೋ ಕೋ ಮೇರಾ ಯಾನಿ ಬಚೇಂದ್ರಿ ಪಾಲ್ ಕಾ ನಮಸ್ಕಾರ. ಹಮ್ ಬಹುತ್ ಭಾಗ್ಯಶಾಲಿ ಹೈ ಕಿ ಹಮೇ ಚುನಾವ್ ಕರ್ಕೆ ಅಪ್ನೆ ಪ್ರತಿನಿಧಿ ಕೋ ಚುನ್ನೇ ಕಾ ಅಧಿಕಾರ ಪ್ರಾಪ್ತ ಹೈ. ಮೇ ಏಕ್ ವಿವೇಕಪೂರ್ಣ ಮತದಾತಾ ಹೂ ಔರ್ ಮೇನೆ ಅಪ್ನೆ ಜೀವನ್ ಕೆ ಸಭಿ ಚುನಾವ್ ಮೇ ವೋಟ್ ಡಾಲಾ ಹೈ. ಮುಜೆ ಗರ್ವ ಹೈ ಕಿ ಮೇರೆ ನಿರ್ಣಯ ಸೇ ಮೇರೆ ಕ್ಷೇತ್ರ ಕಾ ನಿರಂತರ ವಿಕಾಸ ಹುವಾ ಹೈ. ಯದಿ ಆಪ್ ಭೀ ಅಪ್ನೆ ಕ್ಷೇತ್ರ ಕಾ ವಿಕಾಸ ಚಾಹತೆ ಹೈ ತೋ ಚುನಾವ್ ಪ್ರಕ್ರಿಯಾ ಮೇ ಬಢ್ ಚಢ್ ಕರ್ ಹಿಸ್ಸಾ ಲೇ. ಚುನಾವ್ ಮೇ ಹರ್ ಏಕ್ ಮತ ಕಿ ಅಪ್ನಿ ಭೂಮಿಕಾ ಹೋತಿ ಹೈ. ಕಹೀ ಐಸಾ ನಾ ಹೋ ಕಿ ಆಪ್ಕೆ ಘರ್ ಬೈಠೆ ರಹನೆ ಸೇ ಗಲತ್ ಪ್ರತ್ಯಾಶಿ ಚುನಾವ್ ಜೀತ್ ಜಾಯೆ ಔರ್ ಅಗಲೆ 5 ಸಾಲ್ ತಕ್ ಆಪ್ ಪಸ್ತಾತೆ ರಹೆ. ಆಪ್ ನ ಸಿರ್ಫ್ ಖುದ್ ವೋಟ್ ಕರೆ ಬಲ್ಕಿ ಅಪ್ನೆ ಆಸ್ ಪಾಸ್ ಕೆ ಅನ್ಯ ವೋಟರ್ಸ್ ಕೋ ಭೀ ವೋಟ್ ಡಾಲ್ನೆ ಕೆ ಲಿಯೆ ಜರೂರ್ ಪ್ರೋತ್ಸಾಹಿತ ಕರೆ. ಆಪ್ಕಾ ಏಕ್ ವೋಟ್ ದೇಶ್ ಕೆ ವಿಕಾಸ್ ಕೆ ಲಿಯೆ ಬೇಹದ್ ಕೀಮತಿ ಹೈ. ಯದಿ ಆಪ್ ಭಾರತ್ ಕೋ ವಿಶ್ವ ಮೇ ಎವರೆಸ್ಟ್ ಜೈಸಾ ಸಬ್ಸೆ ಊಂಚಾ ದೇಖನಾ ಚಾಹತೆ ಹೈ ತೋ ಏಕ್ ಸಮಜ್ದಾರ್ ನಾಗರಿಕ ಬನೆ. ಪ್ರತ್ಯಾಶೀ ಕೋ ಜಾಂಚ್ ಪರಖ್ ಕೆ ಸಹಿ ಉಮೇದ್ವಾರ್ ಕಾ ಚುನಾವ್ ಕರೆ ತಾಕಿ ವೋ ಆಪ್ಕೆ ಇಲಾಕೆ ಔರ್ ದೇಶ್ ಕೋ ಪ್ರಗತಿ ಕೆ ಪಥ ಪರ್ ಅಗ್ರಸರ್ ಕರೆ. ತೋ ಮೇರೆ ಸಾಥ್ ಮಿಲ್ ಕೆ ಕಹೆ ಹಮ್ ವೋಟ್ ಜರೂರ್ ಡಾಲೆಂಗೆ. ಜೈ ಹಿಂದ್. ಈ ಸುಂದರ ಸಂದೇಶಕ್ಕಾಗಿ ನಾವು ಬಚೇಂದ್ರಿ ಪಾಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ಬೋಣ. ಭಾರತದಂತಹ ಈ ವಿಶಾಲವಾದ ಭೌಗೋಳಿಕ ಮತ್ತೆ ಜನಸಂಖ್ಯೆ ಪ್ರಕಾರ ಬಹು ಆಯಾಮದ ಸಮಾಜದಲ್ಲಿ ಮತದಾನ ವ್ಯಾಪಕ ಸಂವೇದನಾಶೀಲ ಹಾಗೂ ಸವಾಲಿನಿಂದ ಕೂಡಿರುವಂತಹದ್ದು. ನಿಮಗ್ ಗೊತ್ತಾ, ಏನು ನಮ್ಮ ಈ ಲೋಕತಾಂತ್ರಿಕ ವ್ಯವಸ್ಥೆಯನ್ನ ಸರಾಗವಾಗಿ ನಡೆಸಿಕೊಂಡು ಹೋಗೋದಕ್ಕೆ ಚುನಾವಣಾ ಆಯೋಗ ಸದಾ ಪ್ರಯತ್ನಶೀಲವಾಗಿದೆ. ಚುನಾವಣೆನ ಇನ್ಕ್ಲೂಸಿವ್ ಆಗಿಸೋದಕ್ಕೆ ತುಂಬಾ ಪ್ರಯತ್ನಗಳನ್ನ ಮಾಡ್ತಾನೇ ಇದೆ. ಹೌದಂಕಲ್, ಇದು ಬಹಳ ಸತ್ಯವಾದಂತ ಮಾತು ಬಿಡಿ. ಆಮೇಲೆ ಈ 2014 ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಮತದಾನ ಮಾಡೋದಕ್ಕೆ ಜನರನ್ನ ವಿಶೇಷ ರೀತಿಯಲ್ಲಿ ಪ್ರೋತ್ಸಾಹಿಸಿತು. ಹೌದಾ ಅಂಕಲ್, ಆದ್ರೆ ಅಲ್ಲಿ ತುಂಬಾ ದ್ವೀಪಗಳಿದೆ, ಹಾಗೆ ದಟ್ಟ ಕಾಡುಗಳು ಇದೆ ಅಲ್ವಾ ಭಾರತಿ? ಮತ್ತಲ್ಲಿ ಮೊಸಳೆಗಳು ಕೂಡ ತುಂಬಾ ಇದೆಯಂತೆ. ಹೌದು ಹೌದು, ಆ ನದಿಗಳಲ್ಲಿ ಮೊಸಳೆಗಳು ಸಾಕಷ್ಟಿವೆ. ಸುಮಾರು 8,200 ಚದರ ಕಿಲೋಮೀಟರ್ ನಲ್ಲಿರೋ 37 ದ್ವೀಪಗಳು ಮತ್ತೆ ಅದರ ಜನಸಂಖ್ಯೆಯನ್ನ ತಲುಪೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಭರತ್. ಆದ್ರೆ ಇದೇ ಸಣ್ಣ ಸಣ್ಣ ನದಿಗಳ ಲಿಂಕ್ನ ಸಹಾಯದಿಂದ ಸಮುದ್ರ ಮತ್ತೆ ದಟ್ಟ ಕಾಡುಗಳು ಜೊತೆಗೆ ಹಲವಾರು ಪ್ರಾಕೃತಿಕ ಸಮಸ್ಯೆಗಳನ್ನ ಎದುರಿಸ್ತಾ ಅಲ್ಲಿ ಮತದಾನದ ಪ್ರಚಾರ ಪ್ರಸಾರ ಮಾಡೋದು ಸಿಕ್ಕಾಪಟ್ಟೆ ದೊಡ್ಡ ಸವಾಲಾಗಿತ್ತು ನಮ್ಮ ಚುನಾವಣಾ ಆಯೋಗಕ್ಕೆ. ಅದೇ ಹೇಳ್ತಾರಲ್ಲ, ಮನಸ್ಸಿದ್ರೆ ಮಾರ್ಗ ಅಂತ. ಹೌದೌದು.